ದೇಶಾದ್ಯಂತ ಒಣ ಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ದಿನದ ಗರಿಷ್ಠ 38.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಸಂಜೆ ಅಥವಾ ರಾತ್ರಿ ಮಳೆ, ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಮರುಬಳಕೆ ರಾಕೆಟ್ ತಂತ್ರಜ್ಞಾನ ಪ್ರಯೋಗ ಯಶಸ್ವಿ, ಹೊಸ ಮೈಲಿಗಲ್ಲು. ರಾಜ್ಯಾದ್ಯಂತ ಪೊಲೀಸ್ ಧ್ವಜ ದಿನ ಆಚರಣೆ, ಅಧಿಕಾರಿಗಳಿಗೆ ಸನ್ಮಾನ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅದ್ದೂರಿ ಶ್ರೀಕಂಠೇಶ್ವರ ಪಂಚರಥೋತ್ಸವ. ಐಪಿಎಲ್ ಕ್ರಿಕೆಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 6:51. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಪಶುರಂಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆ ಮೈಸೂರು ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ಸರಗೂರಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ವೈ ಡಿ ರಾಜಣ್ಣ. ಇವತ್ತಿನ ವಿಷಯ ಮಿಶ್ರತಳಿ ಹಸುಗಳ ಖರೀದಿ ಹಾಗೂ ಮಾನದಂಡಗಳು. ಕಾರ್ಯಕ್ರಮದ ಪ್ರಸ್ತುತಿ ಜಿ ಶಾಂತಕುಮಾರ್. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮೈಸೂರು ಜಿಲ್ಲೆ ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪಶುರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಶ್ರತಳಿ ಹಸುಗಳ ಖರೀದಿ ಮಾನದಂಡಗಳನ್ನು ಕುರಿತು ಸರಗೂರಿನ ಪಶು ಚಿಕಿತ್ಸಾಲಯದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ವೈ ಡಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಪಶುರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಿಶ್ರ ತಳಿ ಹಸುಗಳ ಖರೀದಿಯಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳು, ಈ ಬಗ್ಗೆ ಸರಗೂರಿನ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ವೈ ಡಿ ರಾಜಣ್ಣ ಅವರೊಂದಿಗೆ ಈಗ ಮಾತುಕತೆ ಆಡೋಣ. ರಾಸುಗಳ ಖರೀದಿಯೇ ಬಹಳ ಮುಖ್ಯವಾಗಿರುವಂಥದ್ದು. ಎಂತಹ ಹಸುಗಳು ನಮಗೆ ಬೇಕಾಗ್ತವೆ, ಅವುಗಳನ್ನ ಸಾಕುವ ಬಗ್ಗೆ ಹೇಗೆ, ಹೆಚ್ಚು ಕರೆಯಲು ಅನುಸರಿಸಬೇಕಾದಂಥ ಕ್ರಮಗಳೇನು, ಈ ಬಗ್ಗೆ ಸವಿಸ್ತಾರವಾಗಿ ವೈ ಡಿ ರಾಜಣ್ಣ ಅವರು ನಮಗೆ ತಿಳಿಸಿಕೊಡಲಿದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಈ ಪುರಾತನ ಕಾಲದಿಂದನೂ ಕೂಡ, ಹಿಂದಿನ ಸಾವಿರಾರು ವರ್ಷಗಳಿಂದನೂ ಕೂಡ ಈ ಹೈನುಗಾರಿಕೆ ನಮ್ಮಲ್ಲಿ ಬೆಳೆದು ಬಂದಿರೋವಂಥದ್ದು, ನಮ್ಮ ಸಂಸ್ಕೃತಿ ಒಳಗಡೆ ಸೇರ್ಕೊಂಡ್ಬಿಟ್ಟಿರೋವಂಥದ್ದು. ಹೌದು. ಹೈನುಗಾರಿಕೆ ಮತ್ತು ಪಶು ಸಂಗೋಪನೆ ಇದು ನಮ್ಮ ನಿತ್ಯದ ಕೆಲಸ ಕೂಡ, ಅವಿಭಾಜ್ಯ ಅಂಗ ಆಗೋಯಿತು ತುಂಬಾ ಪುರಾತನ ಕಾಲದಿಂದ. ನಮ್ಮ ಪೂರ್ವಿಕರು ಅದನ್ನೆಲ್ಲ ಕಲಿಸಿ ಕೊಟ್ಬಿಟ್ಟಿದ್ದಾರೆ ಈಗ. ಆದ್ರೆ ಇವತ್ತಿನ ದಿನಗಳಲ್ಲಿ ಇವುಗಳ ಬಗ್ಗೆ ಸೂಕ್ಷ್ಮವಾದಂತಹ ಆಲೋಚನೆಗಳು, ಪರಿಕ್ರಮಗಳು ನಮಗೆ ಬೇಕಾಗ್ತವೆ. ಇಂದಿನ ವಿಷಯ ಇದೆಯಲ್ಲ, ಮಿಶ್ರ ತಳಿ ಹಸುಗಳ ಖರೀದಿಯಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳು ಯಾವ್ಯಾವ್ದಿರ್ತವೆ, ಯಾವುದನ್ನು ನಮಗೆ ಅನುಕೂಲಕರವಾಗಿ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡಿ. ಖಂಡಿತ ಸರ್. ಮೊದಲಿಗೆ ಹೈನುಗಾರಿಕೆ ಅಥವಾ ಹಸು ಸಾಕಾಣಿಕೆ ಬಹಳ ವರ್ಷಗಳಿಂದ ನಮ್ಮ ರೈತರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಸುಗಳು ಕೇವಲ ಹಾಲು ಉತ್ಪಾದನೆ ಅಲ್ಲದೆ ನಮ್ಮ ಕೃಷಿಗೆ ಸಂಬಂಧಿಸಿಪಟ್ಟಂತ ಹಾಗೆ ಗೊಬ್ಬರ ಹಾಗೂ ಉಳುಮೆಗೆ ಸಹಕಾರಿಯಾಗ್ತವೆ. ಈ ಕಾರಣದಿಂದ ಕೂಡ ಇವತ್ತು ಹೈನುಗಾರಿಕೆ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರೋದನ್ನು ನಾವು ಕಾಣ್ಬೋದು. ಆದರೆ ವಿಶೇಷವಾಗಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಹಾಲನ್ನು ಮಾರುಕಟ್ಟೆಗೆ ಸರಬರಾಜನ್ನು ಮಾಡಿ ಹೆಚ್ಚು ಲಾಭವನ್ನು ಮಾಡಿಕೊಳ್ಬೇಕು ಅನ್ನೋ ಒಂದು ಹಂತದಲ್ಲಿ ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಹಸು ಸಾಕಾಣಿಕೆಯ ಮೂಲಕ ಹಾಲು ಉತ್ಪಾದನೆಯನ್ನೇ ಇತರೆ ಉದ್ಯೋಗಕ್ಕೆ ಒಂದು ಪರ್ಯಾಯ ಮಾರ್ಗವಾಗಿ ನಾವು ಹಸುಗಳನ್ನ ಸಾಕಾಣಿಕೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ರೈತರಿರ್ಬೋದು, ಸಣ್ಣ ರೈತರಿರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ಇವತ್ತು ತಂತ್ರಜ್ಞಾನವನ್ನು ಪಡ್ಕೊಂಡಂಥ ಉನ್ನತ ಶಿಕ್ಷಣ ಪಡ್ಕೊಂಡಂಥ ಯುವಕರು ಕೂಡ ಇವತ್ತು ಎಲ್ಲರೂ ಮತ್ತೆ ಹೈನುಗಾರಿಕೆಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ಖಂಡಿತ ಖಂಡಿತ, ಮರಳಿ ಹಳ್ಳಿಗೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಹೈನುಗಾರಿಕೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಿ ಇವತ್ತು ಮತ್ತೆ ಹೈನುಗಾರಿಕೆಗೆ ಮುಖವನ್ನು ಮಾಡಿರುವಂಥದ್ದು ಒಂದು ಆಶಾದಾಯಕ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಸರ್ಕಾರಗಳು ಹೈನುಗಾರಿಕೆ ಅಥವಾ ಹಸು ಸಾಕಾಣಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ. ಬಹಳ ಮುಖ್ಯವಾಗಿ ಹಸುವನ್ನು ಸಾಕಣೆ ಮಾಡುವಂಥದ್ದು, ಹಾಲು ಉತ್ಪಾದನೆ ಮಾಡುವಂಥದ್ದು, ಅದರ ಮೂಲಕ ಲಾಭವನ್ನು ಪಡ್ಕೊಳ್ಬೇಕು, ಅದರ ಮೂಲಕ ಉದ್ಯೋಗವನ್ನು ಕಂಡುಕೊಳ್ಬೇಕು ಅನ್ನೋದು ಮುಖ್ಯವಾದರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ಎಲ್ರಿಗೂ ಇವತ್ತು ಹುಟ್ಟಿದ ಮಗುವಿನಿಂದ ವಯೋವೃದ್ಧರವರೆಗೂ ಹಾಲು ಅತ್ಯಂತ ಅವಶ್ಯಕವಾದಂಥ ಒಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮ್ಮ ರೈತರು ಸಿಗಬಹುದಂತ ಒಂದು ಪೌಷ್ಟಿಕ ಅಂಶ ಇರುವಂಥ ಆಹಾರ. ಆ ಕಾರಣಕ್ಕೋಸ್ಕರವಾಗಿ ನಾವು ಹಾಲು ಉತ್ಪಾದನೆಯನ್ನು ಮಾಡಬೇಕು. ಮನೆಯಲ್ಲಿ ಗರ್ಭಿಣಿಯರಿರ್ತಾರೆ, ಬಾಣಂತಿಯರಿರ್ತಾರೆ, ಚಿಕ್ಕ ಮಕ್ಕಳಿರ್ತವೆ, ಅವರೆಲ್ಲರಿಗೂ ಹಾಲು ಸಿಗಬೇಕು. ಇವತ್ತು ಪ್ರತಿಯೊಬ್ಬ ಪ್ರಜೆಗೆ ಅಥವಾ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ಕನಿಷ್ಠ ಒಂದು ದಿನಕ್ಕೆ 250 ಮಿಲಿ ಹಾಲಾದರೂ ಸಿಗಬೇಕು ಅನ್ನುವಂಥದ್ದು ಒಂದು ವೈಜ್ಞಾನಿಕವಾದಂಥ ಒಂದು ರೆಕಮೆಂಡೇಷನ್. ಅದು ಸರಾಸರಿ ಪ್ರತಿಯೊಬ್ಬ ವ್ಯಕ್ತಿ 250 ಮಿಲಿ ಹಾಲನ್ನು ಕುಡಿಲೇಬೇಕು ಅನ್ನುವಂಥದ್ದು. ಆ ಮೂಲಕ ಒಂದಷ್ಟು ಕಡಿಮೆ ಖರ್ಚಿನಲ್ಲೇ ನಮ್ಮ ಹಳ್ಳಿ ರೈತರಿಗೆ ಅವರಿರುವಂಥ ಊರಿನಲ್ಲಿ, ಅವರಿರುವ ವಾಸ ಮಾಡುವಂಥ ಪ್ರದೇಶದಲ್ಲೇ ಪೌಷ್ಟಿಕಾಂಶದ ಆಹಾರ ಈ ಹಾಲಿನ ಮೂಲಕ ಹೋಗೋದಾದರೆ ಒಂದಷ್ಟು ಆರೋಗ್ಯದ ಸುಧಾರಣೆಯನ್ನು ಕಾಣ್ಬೋದು. ಅಪೌಷ್ಟಿಕತೆಯಿಂದ ದೂರವಾಗಲಿಕ್ಕೆ ಇದೊಂದು ಒಳ್ಳೆಯ ರಹದಾರಿ ಎನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಮೊದಲು ಆ ಒಂದು ರೈತರಿಗೆ ಹಾಲಿನ ಮೂಲಕ ಒಂದಷ್ಟು ಪೌಷ್ಟಿಕಾಂಶದ ಆಹಾರವನ್ನು ಕೊಡುವಂಥದ್ದು. ಎರಡನೇದು ತಾವು ಹೇಳಿದಾಗ ನಾವೆಲ್ಲರೂ ಹೇಳುವಂಥ ರೀತಿಯಲ್ಲಿ ಉದ್ಯೋಗಕ್ಕೆ ಪರ್ಯಾಯ ಮಾರ್ಗವಾಗಿ ಹಸುಗಳನ್ನು ಸಾಕಣೆ ಮಾಡುವಂಥದ್ದು. ಇದರ ಜೊತೆಗೆ ಸಣ್ಣ ರೈತರು, ಕೃಷಿ ಕಾರ್ಮಿಕರು ಹೆಚ್ಚು ಈ ಕೊಟ್ಟಿಗೆ ಗೊಬ್ಬರವನ್ನು ಬಳಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಹೈನುಗಾರಿಕೆ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಬಹುಶಃ ಇದೇ ಒಂದು ತಾವು ಕೇಳಿದ ಒಂದು ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಹೆಚ್ಚು ಹಾಲು ಕೊಡುವಂಥವು ಇವತ್ತು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂಥದ್ದು ಇಲಾ ತೀಸು ಅಂತ ಹೇಳ್ತೀವಿ, ಸಿ ಮೇಸು ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಹೆಜ್ಜೆ ಮುಂದುವಾಗಿ ಬೇರೆ ಬೇರೆ ಭಾಗದಲ್ಲಿ ಸಿ ಮೇಸು, ಇಲಾ ತೀಸು ಅಥವಾ ಮಿಶ್ರ ತಳಿಸು ಅಂತ ಕೂಡ ಕರಿತೀವಿ. ಈ ಮಿಶ್ರತಳಿ ಹಸುಗಳನ್ನು ನಾವು ಯಾಕೆ ಅವಲಂಬಿತವಾಗಿದ್ದೀವಿ ಅನ್ನೋದಾದರೆ, ಬಹುಶಃ ನನಗಾಗಲೇ ಹೇಳಿದೆ, ಪ್ರತಿಯೊಬ್ಬ ವ್ಯಕ್ತಿಗೂ 250 ಮಿಲಿ ಹಾಲು ಕನಿಷ್ಠ ಬೇಕೇ ಬೇಕು. ಕಳೆದ 30 ವರ್ಷಗಳ ಒಂದು ಜನಸಂಖ್ಯೆಯ ಒಂದು ಅಂಕಿಅಂಶವನ್ನು ಗಮನಿಸೋದಾದರೆ ನಮ್ಮ ಭಾರತದಲ್ಲಿ ಏರ್ತಾ ಇರತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಎಲ್ರಿಗೂ ಕೂಡ ಹಾಲು ಉತ್ಪಾದನೆ ಮೂಲಕ ಹಾಲನ್ನು ಕೊಡುವಂಥ ನಿಟ್ಟಿನಲ್ಲಿ ಅದು ಕಷ್ಟ ಸಾಧ್ಯವಾಗಿತ್ತು. ನಮ್ಮಲ್ಲಿರುವಂಥ ಸ್ಥಳೀಯ ದನಗಳಂತ ಹೇಳ್ತೀವಲ್ಲ, ನಮ್ಮಲ್ಲಿ ಹಳ್ಳಿಕಾರ ಇದ್ದಾವೆ, ಅಮೃತ ಮಹಲ್, ಒಳ್ಳೆ ತಳಿಗಳು, ದೇಶ ತಳಿಗಳಿಂದ ಬೇರೆ ಬೇರೆ ಉಪಯೋಗ ಕೂಡ ಇದ್ದಾವೆ. ಆದರೆ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವ ದೃಷ್ಟಿಯಲ್ಲಿ ಈ ಮಿಶ್ರ ತಳಿ ಹಸುಗಳಿಗೆ ನಾವು ಇವತ್ತು ತುಂಬ ಹೆಚ್ಚು ಅವಲಂಬಿತವಾಗಿದ್ದೀವಿ. ಬಹಳ ಮುಖ್ಯ ಕಾರಣ ಅಂತಂದರೆ ಹಾಲು ಉತ್ಪಾದನೆ ಜಾಸ್ತಿ ಜೊತೆಗೆ ಗೊಬ್ಬರ ದೃಷ್ಟಿಯಿಂದ ಇರ್ಬೋದು ಅಥವಾ ಬೇಸಾಯ ದೃಷ್ಟಿಯಿಂದ ಕೂಡ ಈ ಮಿಶ್ರ ತಳಿ ಹಸುಗಳು ಇವತ್ತು ಹೆಚ್ಚು ಉಪಯೋಗಕ್ಕೆ ಬರ್ತಾ ಇರೋದನ್ನು ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಸಾಕಷ್ಟು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೇನೆ. ಬಹುಶಃ ಆ ಕಾರಣಕ್ಕೆ ಇವತ್ತು ಮಿಶ್ರ ತಳಿ ಹಸುಗಳನ್ನು ಹೆಚ್ಚು ಹಾಲು ಉತ್ಪಾದನೆಯ ದೃಷ್ಟಿಯಿಂದ ನಾವು ಖರೀದಿ ಮಾಡ್ತಾ ಇದ್ದೇವೆ. ಅದರ ಮೂಲಕ ಆ ಒಂದು ಹೈನುಗಾರಿಕೆಯ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡು ಮಾರುಕಟ್ಟೆ ವ್ಯವಸ್ಥೆ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಏನಿದೆ ಹಳ್ಳಿಗಳಲ್ಲಿ ಆ ಮೂಲಕ ಒಂದು ವ್ಯವಸ್ಥಿತವಾದ ಮಾರುಕಟ್ಟೆ ಇರೋದ್ರಿಂದ ಬಹುಶಃ ಯಾವುದೇ ಒಂದು ರೈತರು ಬೆಳೆಯುವಂಥ ಉತ್ಪನ್ನ ಇರ್ಬೋದು, ಮಾರುಕಟ್ಟೆ ಇಲ್ಲ ಅಂದರೆ ಯಾವುದು ಮಾಡಲಿಕ್ಕಾಗೋದಿಲ್ಲ. ಬಹುಶಃ ಇವತ್ತು ಹೈನುಗಾರಿಕೆ ಕಳೆದ ಈ 30-40 ವರ್ಷಗಳಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ, ಮತ್ತೆ ಒಂದು ರೀತಿ ಯಶಸ್ಸನ್ನು ಕ್ರಾಂತಿಯನ್ನು ಕಾಣ್ತಾ ಇದೆ ಅನ್ನೋದಾದರೆ ಮಾರುಕಟ್ಟೆ ವ್ಯವಸ್ಥೆ ಇರೋದ್ರಿಂದ ಪ್ರತಿ ವಾರಕ್ಕೆ 15 ದಿನಕ್ಕೆ ರೈತರು ಉತ್ಪಾದನೆ ಮಾಡುವಂಥ ಊರಿನಲ್ಲೇ ಈ ಹಾಲಿಗೆ ಒಂದು ನಿಶ್ಚಿತವಂಥ ಒಂದು ನಿಗದಿಯಾದಂಥ ಬೆಲೆ ಸಿಗೋದ್ರಿಂದ ಬಹುಶಃ ಅದು ಇವತ್ತು ಯಶಸ್ಸನ್ನು ಕಂಡಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಇನ್ನು ಈ ಮಿಶ್ರತಳಿ ಹಸುಗಳು ಈಗಾಗಲೇ ನಾವು ಹೇಳಿದಾಗೆ ಹೆಚ್ಚು ಹಾಲನ್ನು ಉತ್ಪಾದನೆ ಕೂಡ ಮಾಡುವಂಥ ದೃಷ್ಟಿಯಲ್ಲಿ ಸಾಕಣೆ ಮಾಡ್ತಾ ಬಂದಿದ್ದೀವಿ ಅಂತೇಳಿ. ಇವು ಸರಾಸರಿ ಒಂದು ದಿನಕ್ಕೆ ಕನಿಷ್ಠ ಒಂದು 10-15 ಲೀಟ್ರ್ ಹಾಲನ್ನು ನೀಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಇಂಥ ಒಂದು ಪ್ರಮಾಣದಲ್ಲಿ ಹಾಲು ಕೊಡುವಂಥ ಹಸುಗಳನ್ನು ನಾವು ಖರೀದಿ ಮಾಡಬೇಕಾದಾಗ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಬೇಕು. ಯಾಕೆಂದರೆ ಯಾವುದೇ ಒಂದು ಉದ್ದಿಮೆ ಇರ್ಬೋದು ಅಥವಾ ಒಂದು ಕಸುಬು ಇರ್ಬೋದು ಆರಂಭ ಮಾಡಲಿಕ್ಕೆ ಮೊದಲು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಿಳುವಳಿಕೆ ಬಹಳ ಮುಖ್ಯವಾಗಿರುವಂಥದ್ದು. ಅದರ ಬಗ್ಗೆ ಖಂಡಿತ ಹಸುಗಳ ಖರೀದಿನಲ್ಲಿ ನಾವು ಯಾವ ರೀತಿಯ ಅಂತ ವಿಚಾರಗಳನ್ನ ಗಮನಿಸಬೇಕು, ಖರೀದಿಸುವಂಥ ವ್ಯಕ್ತಿಯಿಂದ ಏನೆಲ್ಲ ಮಾಹಿತಿಗಳನ್ನ ಪಡ್ಕೊಳ್ಬೇಕು, ಮತ್ತು ಅವರು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದ, ಫೀಡ್ಸ್ ಎಷ್ಟಾಗ್ತಿದ್ದ, ಅದು ಯಾವ ರೀತಿ ಕಟ್ತಾ ಇದ್ದ, ಕೊಟ್ಟಿಗೆ ಯಾವ ರೀತಿ ನಿರ್ವಹಣೆ ಮಾಡಿದ್ದಾನೆ, ಹಾಲನ್ನು ಯಾವ ರೀತಿ ಕರೀತಿದ್ರು, ಯಾವ ಸಮಯದಲ್ಲಿ ಕರೀತಾರೆ, ಮತ್ತೆ ಜೊತೆಗೆ ಕರುಗಳ ಜೋಪಾಸನೆ ಹೆಂಗ್ ಮಾಡ್ತಿದ್ರು, ಅಭ್ಯಾಸ ಹೇಗೆ ಮಾಡಿಸಿದಾರೆ, ಹೌದು ಅವನ್ನೆಲ್ಲ ತಿಳ್ಕೊಂಡ್ರೆ ಬಹುಶಃ ಖರೀದಿ ನಂತರ ಅವರು ರೈತರು ತಮ್ಮ ಮನೆಗೆ ಅದನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಅದನ್ನೆಲ್ಲ ಒಂದಷ್ಟು ದಿನ ಅದನ್ನೇ ಅನುಸರಿಸ್ತಾ ಬಂದರೆ ಆ ನಂತರ ಬೇಗ ನಿಧಾನ ಬದಲಾವಣೆ ಮಾಡ್ಕೊಳ್ಬೋದು. ಅನುಸರಿಸ್ತಾ ಬಂದರೆ ಖಂಡಿತ ಈ ಒಂದು ಖರೀದಿ ಹಂತದಲ್ಲಿ ನಾವು ಯಶಸ್ಸನ್ನು ಕಂಡು ಇದು ಯಶಸ್ಸು ಅಂತ ಕೂಡ ಹೇಳ್ಬೋದು. ಖರೀದಿ ಹಂತದಲ್ಲಿ ನೀವು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಅಥವಾ ಈ ಕೆಲವು ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡೋದಾದರೆ ಖಂಡಿತ ಅದು ವಿಫಲ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಖರೀದಿ ಹಂತದಲ್ಲೇ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸತಕ್ಕಂಥದ್ದು ಬಹಳ ಮುಖ್ಯ. ನೀವಾಗಲೇ ಹೇಳ್ತಾ ಇದ್ರಿ 30 ವರ್ಷಗಳಿಂದ ಈಚೆಗೆ ನಾವು ಮಾರಾಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತೇಳಿ. ಅದಕ್ಕೆ ಬೇರೆ ಬೇರೆ ಉಪ ಉತ್ಪನ್ನಗಳನ್ನೆಲ್ಲ ಮಾಡಿಕೊಂಡು ಅದು ಕ್ಷೀರಕ್ರಾಂತಿಯ ಅನೇಕ ವಿಭಾಗಗಳನ್ನ ಮಾಡಿಕೊಂಡು ಅದರಲ್ಲಿ ಲಾಭವನ್ನ ಪಡಿತಾ ಇದ್ದಂತ ಒಂದು ವ್ಯವಸ್ಥೆ ಇತ್ತು, ಈಗಲೂ ಕೂಡ ಇದೆ, ಮುಂದುವರಿತಾ ಇದೆ. ಆದ್ರೆ ನನಗೆ ಬಹಳ ಕುತೂಹಲ ಅಂತ ಹೇಳಿದ್ರೆ, ಈಗ ನನ್ನ ಮನೆಯ ಬಳಕೆಗೆ ನನ್ನ ಮನೆಗೆ ಬೇಕಾದಂತ ಹಸುವನ್ನ ಅಥವಾ ಹಾಲನ್ನು ಮಾರಾಟ ಮಾಡೋದಕ್ಕೆ, ಮನೆ ಬಳಕೆಯ ನಂತರ ಉಳಿದಂಥ ಹಾಲನ್ನು ಮಾರಾಟ ಮಾಡೋದಕ್ಕೆ ಯಾವ ಥರದ ಹಸುಗಳನ್ನ ನಾವು ಖರೀದಿ ಮಾಡಬೇಕಾಗುತ್ತೆ? ಬಹಳ ಮುಖ್ಯವಾದಂಥ ಮತ್ತು ಒಳ್ಳೆಯ ಪ್ರಶ್ನೆ ಇದು. ಮುಖ್ಯವಾದದ್ದು ಅಂತ ಯಾಕೆ ಹೇಳಿದೆ ಅಂತಂದರೆ, ನಾವು ಮಿಶ್ರತಳಿ ಹಸುಗಳನ್ನ ಖರೀದಿ ಮಾಡ್ತಾ ಇರೋದು ನಮ್ಮ ಮನೆ ಬಳಕೆಗೆ ಬೇಕಾಗುವಂಥ ಹಾಲಿನ ಕಾರಣಕ್ಕೋ ಅಥವಾ ಎರಡಕ್ಕೂ ಹೆಚ್ಚು ಹಸುಗಳನ್ನು ಖರೀದಿ ಮಾಡಿ ಹಾಲನ್ನು ಮಾರಾಟ ಮಾಡಿ ಆ ಮೂಲಕ ಒಂದಷ್ಟು ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ರೈತರು ಮೊದಲು ನಿರ್ಧಾರ ಮಾಡ್ಕೊಳ್ಬೇಕು. ಆ ನಂತರ ನಾವು ಹಾಲನ್ನು ನಮ್ಮ ಮನೆ ಬಳಕೆಗೆ ನಮ್ಮ ಕುಟುಂಬಕ್ಕಾದರೂ ಸಾಕು ಅನ್ನೋದಾದರೆ ಸಾಮಾನ್ಯವಾಗಿ ಜೆರ್ಸಿ ಹಸುಗಳನ್ನು ಶಿಫಾರಸು ಮಾಡ್ತೀವಿ. ಹೆಚ್ಚು ಮಾರಾಟದ ಉದ್ದೇಶವಿದ್ದರೆ HF ಹಸುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳ್ತೀವಿ. ಕಾರಣ ತುಂಬ ದೊಡ್ಡದೇನೂ ಅಲ್ಲ. ಸಾಮಾನ್ಯವಾಗಿ ಜೆರ್ಸಿ ಹಸುವಿನಲ್ಲಿ HF ಹಸುಗೆ ಹೋಲಿಕೆ ಮಾಡಿದಾಗ ಜೆರ್ಸಿ ಹಸು ಸ್ವಲ್ಪ ಸಾಧು ಸ್ವಭಾವ ಇರುತ್ತೆ, ಅದರ ನಿರ್ವಹಣೆ ಈ ಕಾರಣಕ್ಕೆ ಸ್ವಲ್ಪ ಸುಲಭ. ಜೊತೆಗೆ ಬಹಳ ಮುಖ್ಯವಾದ ವಿಚಾರ ಅಂತ ಅಂದರೆ, HF ಹಸುಗಳಿಗಿಂತ ಕೊಬ್ಬು ಜೆರ್ಸಿ ಹಸುಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಹೆಚ್ಚು ಕಡಿಮೆ ದೇಸಿ ಹಸುಗಳ ತರನೇ ಇರುತ್ತೆ. ಹೌದೌದು, ಸ್ವಲ್ಪ ಅದರ ಹೋಲಿಕೆ ಇರುತ್ತೆ. ಅದೇ HF ಹಸುಗಳಲ್ಲಿ ಜೆರ್ಸಿ ಹಸುಗಳಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಲು ಕೊಡ್ತದೆ, ಕೊಬ್ಬಿನಂಶ ಕಡಿಮೆ ಇರ್ತದೆ, ಮಂದ ಕಡಿಮೆ ಇದೆ. ಅಂದರೆ ತುಂಬ ಸರಳವಾಗಿ ಸಾಮಾನ್ಯ ಜ್ಞಾನ ಅಂತ ಅಂದರೆ, ಹಾಲು ಜಾಸ್ತಿ ಕೊಟ್ಟಾಗೆಲ್ಲ ಕೊಬ್ಬಿನಂಶ ಕಡಿಮೆ ಇರ್ತದೆ, ಹಾಲು ಕಡಿಮೆ ಕೊಟ್ಟರೆ ಕೊಬ್ಬಿನಂಶ ಜಾಸ್ತಿ ಇರುತ್ತೆ. ನಾವು ಮನೆ ಬೆಳಕಿಗೆ ಅಂತ ಹೇಳಿದ್ನಲ್ಲ, ಮನೆ ಬೆಳಕಿನಲ್ಲಿ ಬೆಣ್ಣೆ ಮಾಡ್ಕೊಳ್ಳಿಕ್ಕೋ, ತುಪ್ಪ ಮಾಡ್ಕೊಳ್ಳಿಕ್ಕೋ, ಮಜ್ಜಿಗೆ ಮೊಸರಿಂದ ಮಾಡ್ಕೊಳ್ಳಿಕ್ಕಾದರೆ ಕೊಬ್ಬಿನಂಶ ಜಾಸ್ತಿ ಇರುವಂಥದ್ದು ಒಳ್ಳೆಯದು. ಆ ಕಾರಣಕ್ಕೆ ಜೆರ್ಸಿ ಹಸುವನ್ನು ನಾವು ಬಳಸ್ಕೊಳ್ಳೋದು ಒಳ್ಳೆ ಖರೀದಿ ಮಾಡೋದು ಒಳ್ಳೆಯದು. ಕಾರಣಕ್ಕೋಸ್ಕರ ಇದನ್ನು ಹೇಳಬೇಕಾಗ್ತದೆ. ಅದನ್ನು ಬಿಟ್ಟು ಇಲ್ಲ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು 5 ವರ್ಷ ಸಾಕಿ, ಒಂದು 5 ವರ್ಷದ ನಂತರ ಒಂದು 10 ವರ್ಷ 20 ವರ್ಷ ಇದನ್ನೇ ಡೆವಲಪ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದಾದರೆ ಖಂಡಿತ HF ಹಸುಗಳಿಗೆ ನಾವು ಹೋಗ್ಬೋದು. ಸರ್, ಈಗ ಜೆರ್ಸಿ ಹಸುಗಳು ಮತ್ತು HF ಹಸುಗಳ ಬಗ್ಗೆ ಹೇಳಿದ್ರೆ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟರೆ, ಇದರ ವ್ಯತ್ಯಾಸಗಳನ್ನ ಹೇಗೆ ಗುರುತಿಸೋದು? ಹೇಗೆ ವ್ಯತ್ಯಾಸ ಅಂತಾರೆ? ಬಹುಶಃ ನಮಗೆ ನಮ್ಮ ಈ ಭಾಗದಲ್ಲಿ ಹಳೆ ಈ ಮೈಸೂರು ಭಾಗದಲ್ಲಿ ಇಲಾತಿ ಹಸು ಅಥವಾ ಮಿಶ್ರತಳಿ ಹಸು ಅಂತ ಅಂದ್ರೆ HF ಅಥವಾ ಜೆರ್ಸಿ ಹಸುಗಳು ಹೆಚ್ಚು ಇರೋದನ್ನ ನಾವು ಕಾಣ್ತೇವೆ. ಬಹುಶಃ ಒಂದು ಹಸು ನಾವು ಖರೀದಿ ಮಾಡುವಂಥದ್ದಲ್ಲಿ ಆ ಮಾರಾಟಗಾರರ ಮನೆಗೆ ಹೋದಾಗ HF ಅಥವಾ ಜೆರ್ಸಿ ಹಸುನ ಈಗಾಗಲೇ ನಾವು ಮೊದಲು ನಿರ್ಣಯ ಮಾಡ್ಕೊಳ್ಬೇಕು. ಇಲ್ಲ ಮನೆ ಬಳಕೆ ಆಗೋದಾದರೆ ಜೆರ್ಸಿ ಹಸು ಸಾಕು, ಅಥವಾ ಮಾರಾಟ ಮಾಡಲಿಕ್ಕೆ ಆಗುವಂಥ ಉದ್ದೇಶಕ್ಕೋಸ್ಕರವಾಗಿ HF ಹಸು ಬೇಕು ನಿರ್ಧಾರ ಮಾಡ್ಕೊಂಡ ನಂತರ HF ಆಗಲಿ ಜೆರ್ಸಿ ಹಸು ಆಗಲಿ ಒಂದು ಆರೋಗ್ಯವಂತ ಹಸು ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಒಂದಷ್ಟು ಸಣ್ಣದಾಗಿ ವೈಜ್ಞಾನಿಕವಾಗಿ ಒಂದಷ್ಟು ಸಣ್ಣ ತಿಳುವಳಿಕೆ ಕೂಡ ಇಲ್ಲ. ವೈದ್ಯರನ್ನೇ ಕರ್ಕೊಂಡು ಹೋಗಬೇಕಾಗತ್ತ? ಒಳ್ಳೆ ಪಶು ವೈದ್ಯರ ಖಂಡಿತ ಕರ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ಅವರ ಅಲಭ್ಯಾನ ಸಂದರ್ಭದಲ್ಲಿ ವೈದ್ಯರ ಅಗತ್ಯ ಅಂತ ಏನಿಲ್ಲ, ಒಂದಷ್ಟು ವಿಚಾರಗಳು ಅದನ್ನು ಸಾಮಾನ್ಯ ರೈತರು ಇದನ್ನು ಕೂಡ ತಿಳ್ಕೊಂಡಿರಬೇಕು. ಎಲ್ಲ ಸಮಯದಲ್ಲಿ ವೈದ್ಯರು ಸಿಗದೇ ಇದ್ದ ಸಂದರ್ಭದಲ್ಲೂ ಕೂಡ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ತಮಗೆ. ಒಂದು ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದಂಥ ಹಸು ದಷ್ಟಪುಷ್ಟವಾಗಿ ಶರೀರವನ್ನು ಹೊಂದಿರುತ್ತೆ, ಅದರ ಮೈಕಾಂತಿ ಒಳಿತಾ ಇರ್ತದೆ. ಒಂದು ವಿಶ್ರಾಂತ ಹಂತದಲ್ಲಿರುವಂಥ ಹಸುವನ್ನು ನಾವು ನೋಡಿದ್ರೆ ಆ ಮೆಲ್ಕು ಹಾಕುವಂಥ ಒಂದು ಹಸುವನ್ನು ನೋಡಿದ್ರೆ ನಿಜಕ್ಕೂ ಎಂಥವ್ರಿಗೆ ಒಂದು ರೀತಿ ಖುಷಿಯನ್ನು ಕೊಡುತ್ತೆ, ಶಾಂತ ಸ್ವಭಾವದಲ್ಲಿರುತ್ತದೆ, ಒಂದು ರೀತಿ ಖುಷಿಯಾಗಿ ನಿರಾಳವಾಗಿ ಒಂದು ರೀತಿ ಮೆಲ್ಕು ಹಾಕ್ತಾ ಒಂದು ರೀತಿಯ ಆರೋಗ್ಯವಂತ ಲಕ್ಷಣವನ್ನು ತೋರಿಸುತ್ತೆ ನಿಮಗೆ. ನೋಡಿದರೆ ಚೆನ್ನಾಗಿದೆ ಹಸು ಅಂತ ಹೇಳ್ಬಿಡ್ತೀನಿ ನೋಡಿದ ತಕ್ಷಣ. ಅದ್ರ ಜೊತೆಗೆ ಆ ಹಸುವನ್ನು ಕೊಟ್ಟಿಗೆಯಿಂದ ಹೊರಬಾಗಕ್ಕೆ ಕೊಟ್ಟಿಗೆ ಸ್ವಲ್ಪ ಹೊರಬಂದು 4 ಕೆಜಿ ನಡೆಸಬೇಕು ಅಂತ ಹೇಳ್ತೀವಿ. ನಡೆಸೋದಕ್ಕೆ ಏನಾದರೂ ಅದಕ್ಕೇನಾದರೂ ಜಾಯಿಂಟ್ ಪ್ರಾಬ್ಲಮ್ ಇದೆಯಾ, ಕೀಲು ನೋವು ಇದೆಯಾ, ಸಂಧಿವಾತಗಳಿದೆಯಾ, ಅದನ್ನು ಕೂಡ ನಾವು ಗಮನಿಸ್ಬೋದು. ಅದಕ್ಕಿಂತ ಇನ್ನೊಂದು ಎರಡು ವಿಚಾರಗಳಂತಂದರೆ, ಸಾಮಾನ್ಯವಾಗಿ ಈ ನಮ್ಮಲ್ಲಿ ಕಾಲುಬಾಯಿ ಜ್ವರ ಬರ್ತಾ ಇತ್ತಲ್ಲ, ಈಗೆಲ್ಲ ಸಾಕಷ್ಟು ಲಸಿಕೆಗಳನ್ನ ಹಾಕಿದ್ವಿ, ಕಾಲುಬಾಯಿ ಇತ್ತೀಚೆಗೆ ಕಡಿಮೆ ಆಗಿದೆ. ಬಂದು ಹೋಗಿದ ಸಂದರ್ಭದಲ್ಲಿ ಅಕಸ್ಮಾತ್ ಬಂದು ಹೋಗಿದ್ರೆ ಕಾಲುಬಾಯಿ ಜ್ವರ ಬಂದು ಹೋಗಿದ್ರೆ ಕೆಲವು ಸರಿ ದಪ್ಪ ಕೂದಲು ದಪ್ಪ ಕೂದಲು ಚರ್ಮ ಇರ್ತದೆ, ಅದನ್ನು ಗೂಬೆ ರೋಗ ಅಂತೇಳಿ ನಮ್ಮ ಹಳ್ಳಿನಲ್ಲಿ ಹೇಳ್ತಾರೆ, ಅದರ ಲಕ್ಷಣಗಳು ಕೂಡ ಇರ್ತವೆ. ಅದು ಒಂದಷ್ಟು ದಿನ ಚಿಕಿತ್ಸೆ ನಂತರ ಅದು ಸರಿಯಾಗಬಹುದು. ಆದರೆ ಆ ತಕ್ಷಣಕ್ಕೆ ಅಂತಹ ಹಸುಗಳನ್ನ ಖರೀದಿ ಮಾಡೋದಾದರೆ ಹಾಲಿನ ಪ್ರಮಾಣ ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ, ಅಥವಾ ಇದ್ದರೂ ಕೂಡ ಅದು ಈ ಪೌಷ್ಟಿಕಾಂಶ ಕೊರತೆ ಕಾರಣಕ್ಕೋಸ್ಕರವಾಗಿ ಈ ಕಾಯಿಲೆ ಬಂದು ಹೋದ್ಮೇಲೆ ಪೌಷ್ಟಿಕಾಂಶ ಕೊರತೆ ಕಾರಣಕ್ಕೋಸ್ಕರವಾಗಿ ಸ್ವಲ್ಪ ನಿಶಕ್ತಿ ಇರ್ತದೆ ಮತ್ತು ಅಪೌಷ್ಟಿಕತೆ ಇರುತ್ತೆ, ಅದು ಬೇಗ ಗರ್ಭ ಕಡ್ಲಿಕ್ಕೂ ಆಗೋದಿಲ್ಲ, ಒಂದಷ್ಟು ದಿನ ಸದಾಯಿಸುತ್ತೆ ಅಂತ ಹೇಳ್ತೀವಲ್ಲ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಆ ಹಿನ್ನೆಲೆಯಲ್ಲಿ ರೈತರು ಸ್ವಲ್ಪ ಹಿನ್ನಡೆ ಆಗ್ಬೋದು, ಅದನ್ನು ಕೂಡ ನಾವು ಗಮನಿಸಬೇಕು. ಇಂಥ ಸಣ್ಣ ಸಣ್ಣ ವಿಚಾರಗಳು. ಮತ್ತು ಯಾವ ಕಾಯಿಲೆಗಳಿಗೆ ಕಾಲುಬಾಯಿ ಜ್ವರ ಇರ್ಬೋದು ಅಥವಾ ಇತ್ತೀಚೆಗೆ ಬಂದು ಹೋದಂಥ ಚರ್ಮಗಂಟು ರೋಗ ಇರ್ಬೋದು ಅಥವಾ ಚಪ್ಪೆ ರೋಗ ಇರ್ಬೋದು, ಇಂಥವಕ್ಕೆಲ್ಲ ಲಸಿಕೆಗಳನ್ನ ಹಾಕ್ಸಿದಾರಾ, ಲಸಿಕೆ ಆಗಿದೆಯಾ, ಅದೆಲ್ಲ ಹಿಸ್ಟ್ರಿ ಎಲ್ಲ ತೆಗಿಬೇಕು, ತಿಳ್ಕೊಂಡು ಒಳ್ಳೇದು, ತಿಳ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಏನು ಗೊತ್ತಿಲ್ಲ ಸರ್, ತಂದೆ ಬಂದು ತಗೊಂಡಿದ್ದಾರೆ ವ್ಯಾಕ್ಸಿನ್ ಇದಾಗಿದೆ ನನಗೆ, ನಮ್ಮ ಹಸು ಕಾಯಿಲೆ ಬಂತು ಅಂದರೆ ಮೊದಲೇ ಗೊತ್ತಿರೋ ವ್ಯಾಕ್ಸಿನ್ ಆರು ಹಾಕ್ಸಬೋದು ನಾವು, ತಡೆಗಟ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ಕಾಯಿಲೆ ಬರೋದಕ್ಕೆ ತಡೆಗಟ್ಬೋದು. ಆ ಕಾರಣಕ್ಕೋಸ್ಕರ ಇಂಥ ಮೂಲಭೂತ ಅಥವಾ ಪ್ರಾಥಮಿಕ ವಿಚಾರಗಳನ್ನು ಖರೀದಿಯ ಸಮಯದಲ್ಲಿ ಆ ಮಾರಾಟಗಾರ ಯಾರಿರ್ತಾರೆ ಅವ್ರು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ರೈತರು ಎಡುವಂಥದ್ದು ಎಲ್ಲಿ ಅಂತಂದರೆ, ಸರ್ ಮೊನ್ನೆ ನಮ್ಮ ಪಕ್ಕದೂರಲ್ಲಿ ಒಂದು ಹಸು ತಂದೆ, ನಮ್ಮ ನೆಂಟ್ರದೇ ಅದು, 10 ಲೀಟ್ರ್ ಕೊಡ್ತೀನಿ ಅಂತೇಳಿದರು, ಹೋಗಿ ತಗೊಂಡು ಬಂದ್ವಿ ಸರ್, ಅದೇನೆ 3 ದಿನ ಕೊಟ್ಟಿದ್ದು ಆಗಲೇ 4 ದಿನಕ್ಕೆ 2 ಲೀಟ್ರ್ ಬಂದುಬಿಟ್ಟಿದೆ ಸರ್, ಮೇವನು ತಿನ್ನಲ್ಲ, ನನಗೆ ಭಾಳ ಬೇಜಾರಾಗ್ಬಿಟ್ಟು ಸರ್, ಬಂದು ನೋಡಿ ಸರ್ ಅಂತಾರೆ. ಬಹುಶಃ ನಾನು ಈ ಒಂದು 30 ವರ್ಷ ನಾನು ಗಮನಿಸಿದೆ ಅಂತ, ಭಾಳ ಸಾಮಾನ್ಯ ಒಂದು ಪ್ರಶ್ನೆ ಇದು. ಆ ಕಾರಣಕ್ಕೆ ನಾವು ಏನನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಮೊದಲಿಗೆ ನಾವು ಆ ಹಸು ನಿರ್ದಿಷ್ಟವಾಗಿ ನೀವು ತಗೊಳ್ಬೇಕು ಅಂತ ಇಚ್ಛೆ ಮಾಡಿದಂಥ ಹಸು ಎಷ್ಟು ಹಾಲು ಕೊಡುತ್ತೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಂಡಿರ್ಬೇಕು. ಅದೇ ಭಾಳ ಅದನ್ನು ಈಗ ಹೇಳ್ತಾ ಇದ್ದೀನಿ. ಈಗ ಹಸು ದಿನದಲ್ಲಿ ಎಷ್ಟು ಹಾಲನ್ನು ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋದೆ ಬಹಳ ಮುಖ್ಯವಾದಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಮೊದಲು ಯಾವ ಹಸುವನ್ನು ನಾವು ಖರೀದಿ ಮಾಡ್ತೀವೋ ಆ ಹಸು ಹಿಂದಿನ ರಾತ್ರಿ ಅಥವಾ ಖರೀದಿಗೆ ಮುಂಚಿನ ಬೆಳಗ್ಗೆ ಸಮಯ ಅದನ್ನು ಹಾಲಿಂಡುವ ಸಮಯದಲ್ಲಿ ಹೋಗಿ ಗಮನಿಸಬೇಕು. ಮತ್ತೊಮ್ಮೆ ಸಂಜೆ ಸಮಯದಲ್ಲಿ 2 ಬಾರಿ ಹಾಲು ಕರೆಯುವಂಥ ಸಮಯದಲ್ಲಿ ಅವ್ರ ಮನೆ ಭೇಟಿ ಮಾಡಿ ಬೆಳಿಗ್ಗೆ ಎಷ್ಟು ಕೊಡ್ತಾ ಇದೆ ಸಂಜೆ ಎಷ್ಟು ಕೊಡ್ತಾ ಇದೆ ಅನ್ನೋದನ್ನು ಒಂದು 2 ಟೈಮ್ ನೋಡಿ ಅದರಿಂದ ಗಮನಿಸಿ ಎಷ್ಟು ಹಾಲು ಕೊಡ್ತಾ ಇದೆ ಅಂತೇಳಿ ಖಚಿತಪಡಿಸಿಕೊಂಡ ಮೇಲಷ್ಟೇ ಖರೀದಿಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ಇಂಥ ಯಾವುದೇ ಅನುಮಾನಗಳು ಇರೋದಿಲ್ಲ ಅಲ್ಲಿ. ಸಾಮಾನ್ಯವಾಗಿ ನಾವು ನೋಡಿದ್ರೆ ಈ ದನಗಳ ಜಾತ್ರೆಯಲ್ಲಿ ಅಥವಾ ಸಂತೆಗಳಲ್ಲಿ ಹಸುಗಳನ್ನ ಖರೀದಿ ಮಾಡ್ತಾರೆ, ಕೆಚ್ಚಲನ್ನು ತುಂಬಿಸಿ ಕರ್ಕೊಂಡ್ಬಂದಿರ್ತಾರೆ. ಆ ಕೆಚ್ಚಲು ನೋಡಿದ ತಕ್ಷಣ ಸಾಮಾನ್ಯವಾಗಿ ಮರಳಾಗುವಂತ ಜಾಸ್ತಿ. ಈ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಈ ದನಗಳ ಜಾತ್ರೆಯಲ್ಲಿ? ಅದಕ್ಕೆ ನಾನು ಹೇಳೋದು, ನೀವು ಎತ್ತುಗಳು ಬೇಸಾಯಕ್ಕೆ ಸಂಬಂಧಪಟ್ಟಂತ ಎತ್ತುಗಳಿದ್ರೆ ಸಂತೆ ತಗೊಂಡ್ ಬನ್ನಿ, ಆದ್ರೆ ಹಾಲಿಗೆ ಸಂಬಂಧಪಟ್ಟಂತ ಈ ತರ ಮಿಶ್ರತಳಿ ಹಸುಗಳನ್ನ ತಗೊಂಡು ಬರಬೇಕು ಅನ್ನೋದಾದರೆ ಹಾಲಿನ ಪ್ರಮಾಣ ಎಷ್ಟು ಕೊಡ್ತಾ ಇದೆ ಅಂತೇಳಿ ನಿರ್ಧಾರ ಮಾಡ್ಕೊಂಡೇ ತರಬೇಕು. ಜಾಲತ ತರೋದು ಕಷ್ಟವನ್ನು ಸರಿ ಮನೆಗೆ ಹೋಗಿ ಕೊಂಡ್ಕೊಳ್ಳೋದಾದ್ರೆ ಮನೆಗೆ ಹೋಗಿ ಕೊಂಡ್ಕೊಂಡು ಅದರ ಪೂರ್ವಾಪರ ತಿಳ್ಕೊಂಡು ಅದನ್ನು ನೋಡಿ ಹಾಲು ಎಷ್ಟು ಕೊಡ್ತೇವೆ ಅಂತೇಳಿ ಖಚಿತಪಡಿಸ್ಕೊಂಡು ನಂತರ ಖರೀದಿ ಮಾಡುವಂಥದ್ದು ಭಾಳ ಒಳ್ಳೆಯದು. ಎತ್ತುಗಳದೇ ಬೇರೆ, ಹಾಲು ಕುಡಿದ ಹಸುಗಳ ಖರೀದಿ ವಿಧಾನಗಳೇ ಬೇರೆ ಬೇರೆ ಬೇರೆ ಬೇರೆ ಖಂಡಿತ. ಈಗ ಬಹಳ ಮುಖ್ಯವಾಗಿ ಡಾಕ್ಟ್ರೆ ಈಗ ನಾವು ತಿಳ್ಕೊಬೇಕಾಗಿರುವಂಥದ್ದು, ಹಾಲು ಕರೆಯೋದಕ್ಕೆ ಇಂಥದ್ದೇ ಸಮಯ ಅಂತ ಇರುತ್ತ, ನಿರ್ದಿಷ್ಟ ಸಮಯ ವೈಜ್ಞಾನಿಕ ಸಮಯ ಯಾವುದು ಅಂದ್ರೆ ಯಾವಾಗ ಬೇಕಾದ್ರೆ ಕರಿಬಹುದು, ಪ್ರಶ್ನೆ ಅದಲ್ಲ. 24 ಗಂಟಿನಲ್ಲಿ 1-3 ಬಾರಿ ಹಾಲು ತೆಗಿಬಹುದು. ಅದು ನಾವು ಮೊದಲಿಂದ ರೂಢಿ ಮಾಡ್ಕೊಂಡಿರುವಂಥದ್ದು, ರೈತರ ಸಮಯಕ್ಕೆ ಅನುಕೂಲ ಆಗಿ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಕರೆಯೋದನ್ನು ರೂಢಿ ಮಾಡ್ಕೊಂಡಿದ್ವಿ ನಾವು. ಬೆಳಿಗ್ಗೆ 1-5 ರಿಂದ 7 ಗಂಟೆ ಒಳಗಡೆ, ಅಥವಾ ಸಂಜೆ 1-6 ರಿಂದ 7 ಗಂಟೆ ಅಥವಾ 5-6 ಗಂಟೆ ಒಳಗಡೆ, ಈ ಥರ ಒಂದು ರೂಢಿ ಮಾಡ್ಕೊಂಡಿದ್ವಿ. 2 ಟೈಮ್ 3 ಟೈಮು ಕರಿಬೋದು ನಾವು ಬಿಟ್ಟಿದ್ದು. ಪ್ರತಿ 12 ಗಂಟೆ ಒಂದ್ಸರಿ ಅದು ಉತ್ಪತ್ತಿಯನ್ನು ಈಚೆ ತೆಗೆದುಕೊಳ್ಬೋದು ನಾವು. ಆದರೆ ನಾನು ಏನು ಹೇಳಲಿಕ್ಕೆ ಅಥವಾ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಹಾಲು ಕರೆಯುವ ಸಮಯ ಯಾಕೆ ಬಹಳ ಮುಖ್ಯ ಹೇಳ್ತಿದ್ದೀನಿ ಅಂತಂದರೆ, ಈಗ ನಾವು ಒಂದು ಹಸು ತಗೊಳ್ತೀವಿ, ಅದು 1-5 ಲೀಟ್ರ್ ಕೊಡ್ತಾ ಇದೆ, ಇನ್ನೊಂದು ಹಸು ತಗೊಂಡಿದ್ವಿ ಅದು 10 ಲೀಟ್ರ್ ಕೊಡ್ತಾ ಇದೆ, ಹಾಗಾದ್ರೆ 5 ಲೀಟ್ರ್ ಇದ್ದರೆ ಎಷ್ಟು ಸಮಯ ತಗೊಳ್ಕೊಳ್ತಾ ಹಾಲು ಹಿಂಡಲಿಕ್ಕೆ? 5 ಲೀಟ್ರ್ ಕೊಡೋಂಥ ಹಸು ಹಾಲು ಹಿಂಡೋದಕ್ಕೆ 1-5 ನಿಮಿಷ ಬೇಕು ಅಂದ್ಕೊಳ್ಳಿ, 10 ನಿಮಿಷ ಬೇಕು ಅಂದ್ಕೊಳ್ಳಿ, 10 ಲೀಟ್ರ್ ಕೊಡೋದ್ರೆ 20 ನಿಮಿಷ ಬೇಕಾ ಅಂತ ಅದಲ್ಲ. ಬಹಳ ಮೂಲಭೂತವಂತ ಒಂದು ವೈಜ್ಞಾನಿಕ ವಿಚಾರ ಇಲ್ಲಿ ಅಂತಂದ್ರೆ ಸಮಯವನ್ನು ಕುರಿತಾದಂಥದ್ದು, ನಿರ್ದಿಷ್ಟ ಒಂದು ಸಮಯ ಇದೆ ಅದಕ್ಕೆ. ಅದೇನಪ್ಪ ಅಂತಂದ್ರೆ ಹಸು ಸ್ವರ ಬಿಟ್ಟಮೇಲೆ ಅದು ದೇಹದಲ್ಲಿ ಪ್ರಚೋದನೆಗೊಳ್ಳುವಂಥ ಹಾರ್ಮೋನು ಆಕ್ಸಿಟೋಸಿನ್ ಅಂತ ಹೇಳ್ತೀವಿ, 10-12 ನಿಮಿಷ ಮಾತ್ರ ಇರುತ್ತೆ, 10-12 ನಿಮಿಷ ಮಾತ್ರ ಇರುತ್ತೆ. ಆ ಕಾರಣಕ್ಕೆ ಹಸು 3 ಲೀಟ್ರ್ ಕೊಡಲಿ 8 ಲೀಟ್ರ್ ಆದರೂ ಕೊಡಲಿ, ಈ ಸಮಯದ ಒಳಗಡೆನೆ ಆದಷ್ಟು ಬೇಗ ನಾವು ವೇಗವಾಗಿ ಹಾಲನ್ನು ಇಟ್ಕೊಳ್ಬೇಕು. ತಡ ಮಾಡಿದ ಏನಾಗುತ್ತೆ, ಏನೂ ಆಗೋದಿಲ್ಲ, ಸ್ವಲ್ಪ ಪ್ರಮಾಣದ ಹಾಲು ಹಸುಗಳ ಕೆಚ್ಚಲಲ್ಲೇ ಉಳ್ಕೊಳ್ಬಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸರ್ ಅಲ್ಲಿ 5 ಲೀಟ್ರ್ ಕೊಡ್ತೆ ಅಂದರೂ ನಾನು ತೆಗಿತಾ ಇದ್ದೀನಿ, ಬರ್ತಾ ಇಲ್ಲ ಬರೀ 3 ಲೀಟ್ರು ಅಂತಂದರೆ, ಸಾಮಾನ್ಯ ನಮ್ಮ ಮಹಿಳೆಯರು ಮಾಡುವಂಥದ್ದು ಹೆಚ್ಚಾಗಿ ಮಹಿಳೆಯರು ಹಾಲು ಕರೆಯುವಂಥವ್ರು ಮನೆಗಳಲ್ಲಿ ಹಾಲು ತೆಗಿತಾ ಇರ್ತಾರೆ, ಮನೇಲಿ ಏನೋ ಬೇರೆ ಒಲೆ ಮೇಲೆ ಏನೋ ಪಾತ್ರೆ ಇಟ್ಟಿದೆ ನೋಡು, ಅಲ್ಲೇನು ನೋಡು, ಇಲ್ಲಿ ಏನೋ ಮಾಡ್ತಿದ್ದೆ, ಅವ್ರು ಯಾರೋ ಬಂದಿದ್ರು, ಇವ್ರು ಯಾರೋ ಬಂದಿದ್ರು, ವರದಿಯಲ್ಲಿ ಹೇಳ್ತಾರೆ ತೆಗಿತಾನೇ ಇರ್ತಾರೆ, ತೆಗಿತಾರೆ ಎಳಿತಾನೆ ಇರ್ತಾರೆ, ಅಲ್ಲಿ ಸಮಯ ಮಿತಿ ಇರೋದೇ ಇಲ್ಲ ಒಂದು ಸರಿಗೆ. 10-12 ನಿಮಿಷ ನಂತರ ಅದು ಹಾಲಿನ ಆಕ್ಸಿಡೇಷನ್ ಪ್ರಮಾಣ ಕಡಿಮೆ ಆಗ್ತಿದ್ದಂಗೆ ಒಂದಷ್ಟು ಹಾಲು ಕೆಚ್ಚು ಅಲ್ಲೇ ಉಳ್ಕೊಳ್ಳೋ ಚಾನ್ಸ್ ಇರ್ತದೆ. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಒಂದು ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ಹಾಲು ಹಿಂಡೋದನ್ನು ಆರಂಭಿಸಿದಂಥ 10-15 ನಿಮಿಷ 10-12 ಅಂದರೆ 15 ನಿಮಿಷ ಒಳಗೆ ಮುಗಿಸ್ಬೇಕು ನಾವು. ನೀವು ಸಿಟಿನಲ್ಲಿ ನೋಡಿರಬೇಕು ದೊಡ್ಡ ಬಕೆಟ್ ಇಟ್ಕೊಂಡಿರ್ತಾರೆ, ಎರಡೂ ಕೈಯಲ್ಲಿ ಆದಷ್ಟು ವೇಗ ಹಿಂಡ್ತಾ ಇರ್ತಾರೆ. ನಮ್ಮ ಜನಗಳಿಗೆ ಯಾವತ್ತು ನಾನು ಹೇಳುವಂಥದ್ದು ಸಾಕಷ್ಟು ಈ ತರಬೇತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೇನೆ, ಹಸು ಖರೀದಿ ಮಾಡ್ತಾರಲ್ಲ ನಮ್ಮ ಜನಗಳು, ಅಲ್ಲಿ ಹೋದಾಗ ಈಗ ಇದನ್ನು ಹೇಳಿದೆ ಹಾಲು ಎಷ್ಟು ಕೊಡುತ್ತೆ ಪ್ರಮಾಣ ನಿರ್ಧಾರ ಮಾಡಿಕೊಂಡು ಅಮ್ಮ ತಗೊಳ್ಬೇಕು, ಎರಡು ಟೈಮು ಕರೆಸ್ಬೇಕು ಅಂತ ಹೇಳಿದ್ವಿ. ಮಾಡ್ತಾರೆ ಆರೋಗ್ಯವಂತ ಹಸು ಅಂದರೆ ಆಗಿರುತ್ತೆ ಅಂತ ಹೇಳಿದ್ವಿ. ಚರ್ಮ ಗಂಟು ಕಾಯಿಲೆ ಇರ್ಬೋದು, ಕಾಲುಬಾಜಿದ ವ್ಯಾಕ್ಸಿನೇಷನ್ ಹಾಕಿದಾರ ಅಥವಾ ಕಾಯಿಲೆ ಲಕ್ಷಣಗಳಿಂದ ಉಳ್ಕೊಂಡಿದ್ರೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡ್ತೀವಿ ಅದನ್ನು ತಿಳ್ಕೊಳ್ಬೇಕು. ಮತ್ತು ಎಷ್ಟು ಫೀಡ್ಸ್ ಕೊಡ್ತಿದ್ರು, ಎಷ್ಟು ಮೇವನ್ನು ಹಸಿರು ಮೇವನ್ನು ಕೊಡ್ತಾಯಿದ್ರು ಅವೆಲ್ಲ ತಿಳ್ಕೊಳ್ಳುವಂಥದ್ದು, ಮತ್ತು ಕೊಟ್ಟಿಗೆ ಹೆಂಗೆ ನಿರ್ವಹಣೆ ಮಾಡ್ತಿದ್ರು ಅನ್ನೋದು ಕೂಡ ತಿಳ್ಕೊಳ್ಬೇಕು ಅಂತ ವಿಚಾರಗಳನ್ನ ನಾವು ಗಮನಿಸಬೇಕು. ಇದರ ಆಚೆಗೆ ಬಹಳ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದರೆ ಕೆಚ್ಚಲಿನ ಪರೀಕ್ಷೆಯನ್ನು ಮಾಡುವಂಥದ್ದು. ಕೆಚ್ಚಲಿನ ಪರೀಕ್ಷೆ ಅಂತಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಹಸು ಕೆಚ್ಚಲು ಎಡ ಮತ್ತು ಬಲ ಪೋರ್ಷನ್ ನೀವು ನೋಡಿರಬೇಕು, ಎರಡು ಸಮಾನಾಂತರವಾಗಿರಬೇಕು. ಒಂದು ಇನ್ನೊಂದಕ್ಕೆ ಏರ್ಪೇರ್ ಆಗಿದ್ದರೆ ಅಥವಾ ಒಂದು ಭಾಗದ ಊದ್ಕೊಂಡಿದ್ರೆ ಖಂಡಿತ ಅದು ಆರೋಗ್ಯವಂತ ಕೆಚ್ಚಲು ಅಲ್ಲ. ಅದು ಕೆಚ್ಚಲ್ ಪಾರ್ಟ್ ಬಗ್ಗೆ ಮಾತಾಡುವಾಗ ಕೆಚ್ಚಲ್ ಬಾವು ಬಂದು ಹೋಗಿರುತ್ತೆ ಕೆಲವು ಸರಿ. ನೀವು ಅವಲ್ಲಿ ಸಂತೆಯಲ್ಲಿ ಹೇಳಿದ್ರಲ್ಲ ತುಂಬ ಕೆಚ್ಚಲು ದಪ್ಪ ಇರುತ್ತೆ ಅಂತೇಳಿ, ಸಂತೆಯಲ್ಲಿ ಬರುವಂತ ಒಂದು ಈ ಥರ ಪ್ರಾಬ್ಲಮ್ ಇರೋ ಹಸುಗಳನ್ನ ಸಂತೆಗೆ ತರೋದವರು, ಕೆಚ್ಚಲು ಬಾವು ಆಗಿರುತ್ತೆ ಚಿಕಿತ್ಸೆ ಕೊಡಿಸಿರೋದಿಲ್ಲ. ಮತ್ತೆ ಅದನ್ನೇನು ಮಾಡ್ತಾರೆ ಕೆಲವು ಸರಿ ನಮ್ಮ ಜನಗಳು ಇನ್ನು ಕೆಲವರು ಹೇಳ್ತಾರೆ ಸರ್ ಗರ್ಭದಲ್ಲಿ ತಂದ್ಬಿಟ್ಟೆಯಿಂದ ಕಡಿಮೆ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಗರ್ಭದಲ್ಲಿ ತಂದ್ಬಿಡೋದು, ಖಚಿತತೆ ಇರಲ್ಲ ಅವಾಗ ತುಂಬಂಗಿರುತ್ತೆ ಕೆಚ್ಚಲು ಅಲ್ಲಿ ಬರೋಲ್ಲ ಅವಾಗ ತೆಗಿಯಂಗಿರಲ್ಲ ಅವಾಗ ಅದಕ್ಕೆ ಏನು ಮಾಡೋದು ಮಂದ ಸಂತೆನಲ್ಲಿ ಮಾರ್ಬಿಡೋದು ಅದನ್ನು. ಇವ್ರು ಅವ್ರಿಗೆ ಹೇಳ್ತಾ ಅವ್ರು ಇನ್ನೊಬ್ಬರು ಹಿಂಗೆ ಟೋಪಿ ಹಾಕ್ತಾನೆ ಹೋಗ್ತಾ ಇರ್ತಾರೆ. ಆ ಕಾರಣಕ್ಕೋಸ್ ಕೆಚ್ಚಲನ್ನು ಪರೀಕ್ಷೆ ಮಾಡುವಂಥದ್ದು ಮುಟ್ಟಿದರೆ ಮೃದುವಾಗಿರ್ಬೇಕದು ಕೆಚ್ಚಲು, ಗಟ್ಟಿಯಾಗಿರುವಂಥದ್ದು ಅಥವಾ ಕಲ್ಲು ಮುಟ್ಟಂಗಾಗೋದು ಆ ಥರ ಇರಬಾರ್ದು. ಆ ಥರ ಆದರೆ ಈಗಾಗಲೇ ಕೆಚ್ಚಲು ಬಾವು ಆ ಕೆಚ್ಚಲಿಗೆ ಆಕ್ರಮಿಸಿ ವಾಸಿ ಆಗದಂಥ ರೀತಿಯಲ್ಲಿ ಬಂದು ಹೋಗಿರೋದ್ ಸಂದರ್ಭ ಆದರೆ ಖಂಡಿತ ಆ ತೊಟ್ಟಲ್ಲಿ ಹಾಲು ಬರೋದಿಲ್ಲ, ಅದನ್ನು ಗಮನಿಸಬೇಕು. ಆಮೇಲೆ ಇನ್ನೊಂದು ಅಂತ ನೀವು ಬೇಕಾದ ತೊಟ್ಟನ್ನ ಆ ಕೆಚ್ಚಲು ತೊಟ್ಟು ಒಂದ್ಸಲ ಮುಟ್ಟು ನೋಡಬೇಕು. ಸುಮ್ ಜಸ್ಟ್ ಹಾಗೆ ಒಂಥರ ಒಂದು ಪ್ರೆಸ್ ಮಾಡಿ ನೋಡಿದ್ರೆ ಒಳಗಡೆ ಗಂಟು ಇರ್ತದೆ, ರಂಧ್ರ ಇರ್ತಾವಲ್ಲ, ರಂಧ್ರ ಒಂದ್ಸಲ ಬ್ಲಾಕ್ ಆಗಿರುತ್ತೆ ಒಂದು ಸಾರಿ, ರಂಧ್ರ ಬ್ಲಾಕ್ ಆಗಿದೆಯಾ ಅದನ್ನು ಮುಟ್ಟರೆ ಒದೆಯುತ್ತಾ, ಇಂಥ ಪ್ರಾಥಮಿಕ ಸಣ್ಣ ಸಣ್ಣ ವಿಚಾರಗಳನ್ನ ಕೂಡ ಗಮನಿಸ್ಬೋದು. ಏನು ದೊಡ್ಡದಲ್ಲ ಇವೆಲ್ಲ, ಆದರೆ ಇವೇ ನಾಳೆ ಯಾಕೆಂದರೆ ನಾವು ಯಾವತ್ತು ಹೇಳುವಂಥದ್ದು ಹಸುನಲ್ಲಿ ಕೆಚ್ಚಲನ್ನು ಮಿಲ್ಕ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ. ಹಸು ದಷ್ಟಪುಷ್ಟವಾಗಿತ್ತು, ಬಾಡಿ ಇತ್ತು, ಚೆನ್ನಾಗಿ ಮೇಯ್ತಾ ಇತ್ತು, ಸಗಣಿ ಹಾಕ್ತಿದ್ದು, ಗಂಜಾ ಅವೆಲ್ಲ ಮುಖ್ಯ ಅಲ್ಲ, ಎಷ್ಟು ಹಾಲು ಕೊಡ್ತಿತ್ತು ಅನ್ನೋದೇ ಭಾಳ ಮುಖ್ಯ. ನಮ್ಮ ಇಡೀ ಗಮನ ಕೆಚ್ಚಲ ಮೇಲೆ ಇರುತ್ತದೆ, ಹಾಲು ಕೊಡೋದ ಮೇಲೆ ಇರುತ್ತೆ, ಅದಕ್ಕೆ ಮಿಲ್ಕ್ ಫ್ಯಾಕ್ಟ್ರಿ ಅಂತ ಹೇಳೋದು. ಸೊ ಈ ಮಿಲ್ಕ್ ಫ್ಯಾಕ್ಟ್ರಿ ಕರೆಕ್ಟ್ ಇದೆ ಚೆಕ್ ಮಾಡ್ಕೋಬೇಕು, ತಿಂದಂಥ ಆಹಾರ ಕರೆಕ್ಟಾಗಿ ಜೀರ್ಣ ಆಗಿ ರಕ್ತಕ್ಕೆ ಸೇರಿ ಮತ್ತು ಉತ್ಪತ್ತಿ ಆಗೋದಾದರೆ ಕೆಚ್ಚಲಿನ ಹಾಲು ಮೂಲಕ ಬರುತ್ತೆ, ಅದೇ ನಾವು ನಮ್ಮ ದೃಷ್ಟಿ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಕೆಚ್ಚಲನ್ನ ಪರೀಕ್ಷೆ ಮಾಡುವಂಥದ್ದು ಗಂಟು ಅಥವಾ ಕೆಚ್ಚಲು ಬಾವು ಬಂದು ಹೋಗಿದೆ ಅನ್ನುವಂಥದ್ದು ಇದು ಬಹಳ ಮುಖ್ಯ. ಯಾಕೆಂದರೆ ಇದರಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆ ಕಾರಣ ಇದನ್ನು ನಾವು ಹುಷಾರಾಗಿ ಗಮನಿಸಬೇಕು. ಮತ್ತು ಇನ್ನೊಂದು ವಿಚಾರ ಅಂತಂದರೆ ನಾನು ಆವಾಗಲೇ ಹೇಳಿದೆ ಎಷ್ಟು ಫೀಡ್ಸ್ ಕೊಡ್ತಾರೆ ಅಥವಾ ಮೇವ್ ಏನಾಗ್ತಾ ಇದೆ ಇತಿಹಾಸ ಎಲ್ಲ ನಾವು ತಿಳ್ಕೊತಾ ಹೋಗಬೇಕು. ಹೌದು ಫೀಡ್ಸ್ ಎಷ್ಟು ಕೊಡ್ತಾರೆ, ಹಸಿರು ಮೇವು ನೇಪೇರ್ ಹುಲ್ ಕೊಡ್ತಾರಾ ಅಥವಾ ಬೇರೆ ಏನಾದರೂ ಹುಲ್ ಏನಾದರೂ ಕೊಡ್ತಾ ಇದ್ದಾರಾ, ಕ್ಯಾಟ್ಲ್ ಫೀಡ್ ಕೊಟ್ಟರೆ ನಂದಿನಿ ಫೀಡ್ಸ್ ಕೊಡ್ತಾ ಇದ್ದಾರಾ, ಬೇರೆ ಫೀಡ್ಸ್ ಕೊಡ್ತಾರಾ, ಅಥವಾ ಇವರೇ ಒಂದೊಂದು ಸಾರಿಗೆ ಒಂದಷ್ಟು ಹಿಂಡಿ ಒಂದಷ್ಟು ಬೂಸ ಒಂದಷ್ಟು ಕಡಲೆ ಹೊಟ್ಟು ಒಬ್ಬೊಬ್ಬ ರೈತರು ಒಂದು ವಿಧಾನ ಇಟ್ಕೊಂಡಿರ್ತಾರೆ ಈ ಥರ ಮಾಡ್ತಿದ್ರು. ಇದನ್ನ ಬಗ್ಗೆ ಸ್ವಲ್ಪ ಅವರ ವಿಚಾರ ತಿಳ್ಕೊಂಡು ಅದೇ ಸ್ವಲ್ಪ ಖರೀದಿ ಮಾಡೋದು ಒಳ್ಳೆಯದು. ಸಾಮಾನ್ಯವಾಗಿ ಹಸು ನಮಗೆ ಕೊಡ್ತಾ ಇರುವಂಥ ರೈತರು ಏನು ಮೇವನ್ನು ಕೊಡ್ತಾರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದ್ಸಾರಿ ಅದನ್ನು ಖರೀದಿ ಮಾಡಿದ ನಂತರ ನಾವು ನಮ್ಮ ಆಹಾರದ ವಿಧಾನಕ್ಕೆ ಒಗ್ಗಿಸ್ಕೊಳ್ಳುವಂಥದ್ದು ಕಷ್ಟ, ತಕ್ಷಣ ಒಗ್ಗೋದಿಲ್ಲ ಅದು. ಆ ಕಾರಣಕ್ಕೋಸ್ಕರವಾಗಿ ಅದನ್ನು ಕೂಡ ವಿಚಾರಿಸ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಮತ್ತು ಜೊತೆಗೆ ಇನ್ನೊಂದು ಭಾಳ ಮುಖ್ಯ ಅಂತಂದರೆ ಒಬ್ಬೊಬ್ಬ ರೈತರು ಒಂದು ಪರಿಪಾಠ ಬೆಳೆಸ್ಕೊಂಡಿರ್ತಾರೆ, ಸರ್ ನಮ್ಮ ಹಸು ಹಾಲು ಕೊಡೋದು ಮುಂದೆ ಫೀಡ್ಸ್ ಇಟ್ಬಿಟ್ಟಿರ್ತೀವಿ ಆವಾಗ ಆ ಹಾಲು ಕೊಡುತ್ತೆ ಸರ್ ಅಂತ ಅನ್ನೋರು ಇದ್ದಾರೆ, ಅದು ಒಳ್ಳೆಯ ಲಕ್ಷಣ ಅಲ್ಲ. ಅದು ಹಾಲು ಕೊಡೋ ಸಂದರ್ಭದಲ್ಲಿ ತಿಂಡಿ ಇಡುವಂಥ ಪರಿಪಾಠ ಮಾಡಬಾರ್ದು, ಅದರೆಲ್ಲ ಗಮನ ಆ ಕಡೆಗೆ ಇರ್ತದೆ. ಸ್ವರ ಬಿಡುವಂಥ ವಾತಾವರಣ ಇದೆಯಲ್ಲ ಆ ಸಂದರ್ಭ ಹೇಗಿರಬೇಕು ಅಂತಂದರೆ ಒಂದು ಹಸು ಕಟ್ಟಾಗಿದ್ದೀವಿ ಹಾಲು ಕರೆಯೋ ಸಂದರ್ಭದಲ್ಲಿ ಜಾಸ್ತಿ ಸೌಂಡ್ ಇರಬಾರ್ದು, ತೀರಾ ಅದೆಲ್ಲೋ ಆ ಪಕ್ಕದಲ್ಲಿ ನಾಯಿ ಎಲ್ಲ ಬಗಳುವಂಥದ್ದು ಗಾಬರಿ ಆಗ್ತಿರ್ತವೆ ಸರಿ, ಅದೆಲ್ಲ ಆಗಬಾರ್ದು. ಮತ್ತು ಜೋರಾಗಿ ಮಾತಾಡೋದು, ಜೋರಾಗಿ ಆ ರೇಡಿಯೋನೋ ಟಿ ವಿ ಹಾಕುವಂಥದ್ದು ಅವೆಲ್ಲ ಕೂಡ ಮಾಡಬಾರ್ದು. ಪ್ರಶಾಂತ ವಾತಾವರಣದಲ್ಲಿ ಇದ್ದಾಗ ಆ ಒಂದು ಆ ಪ್ರಚೋದನೆ ಹಾಲಿನ ಒಂದು ಉತ್ಪತ್ತಿ ಮಾಡಿದಂಥ ಹಾರ್ಮೋನ್ಸ್ ಇದ್ದಾವೆ ಹೆಚ್ಚು ಪ್ರಚೋದನೆಗೊಳ್ತವೆ ಮತ್ತು ಹೆಚ್ಚು ಹಾಲನ್ನು ಕೊಡೋಂಥ ಸಂದರ್ಭದಲ್ಲಿ ಅದು ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅಂಥ ಸಂದರ್ಭದಲ್ಲಿ ಭಾಳ ಪ್ರಶಾಂತವಾದಂಥ ವಾತಾವರಣ ಇರಬೇಕು. ಮತ್ತು ಭಾಳ ಮುಖ್ಯವಾಗಿ ಫೀಡ್ಸನ್ನು ಆ ಟೈಮಲ್ಲಿ ಕೊಡೋಕೆ ಹೋಗಬಾರ್ದು. ಆಮೇಲೆ ಸಾಧ್ಯವಾದಷ್ಟು ಕರುವನ್ನು ಹಸು ಮುಂದೆ ಕಟ್ಟಾಕೋದು ಒಳ್ಳೆಯದು. ಅಲ್ಲಿ ತೆಗಿತೀವಲ್ಲ ಸಂದರ್ಭದಲ್ಲಿ ಹಸುವನ್ನು ಕರು ಮುಂದೆ ಕಟ್ಟಾಕಿದರೆ ಅದ್ರ ಗಮನ ಕರು ಹತ್ರ ಮಾತ್ರ ಇರಬೇಕು, ಆತ ನೋಡ್ಕೊಳ್ಳುವಂಥದ್ದು ಕೂಡ ಒಂದು ರೀತಿಯ ಒಳ್ಳೆಯ ವಿಚಾರ ಅದು. ಆಮೇಲೆ ಈ ಫೀಡ್ಸ್ ಬಗ್ಗೆ ಹೇಳಿದೆ, ಅದು ಮಾನವೀಯತೆಯೂ ಕೂಡ, ಅದು ಖಂಡಿತ ಮಾನವೀಯತೆ. ಆ ಒಂದು ತಾಯಿ ಕರುವಿನ ಒಂದು ಬಾಂಧವ್ಯದಲ್ಲಿ ಉಳಿಸ್ದಂಗಾಗುತ್ತೆ, ಒಂದು ಒಳ್ಳೆ ಇದು ವಿಚಾರ ಅದು. ಇನ್ನು ಬಹಳ ಮುಖ್ಯವಾಗಿ ನಾವು ಒಂದು ಗಮನಿಸಿದ್ದು, ನಮ್ಮ ರೈತರು ಒಂದು ನ್ಯೂನತೆ ಅಂತಂದರೆ ಹಸು ತಗೊಂಡು ಬರ್ತಾರೆ ಹಳ್ಳಿಗೆ ತಂದರು, ಈ ಮೈಸೂರಿನ ತಗೊಂಡು ಬಂದಿರ್ತಾರೆ, ಮೈಸೂರಿನ ತಂದೆ, ಸರ್ಕು ಮೈಸೂರಿನ ತಂದೆ, ಅದರಲ್ಲಿ ಬೆಂಗಳೂರು ಆನೆಕಲ್ಲಿನ ತಂದೆ, ಕೆ ಆರ್ ನಗರಿನ ತಂದೆ, ಈ ಥರ ಹೇಳ್ತಾರೆ ಎಲ್ಲಿಂದ ತರಲಿ. ಬಹಳ ಮುಖ್ಯವಾಗಿ ನಾನು ಆಗಲೇ ಹೇಳಿದೆ ಎಷ್ಟು ಫೀಡ್ಸ್ ಕೊಡಬೇಕು ಎಲ್ಲ ತಿಳ್ಕೊಂಡು ಬನ್ನಿ ಅಂತೇಳಿದೆ ಅಂತೇಳಿ. ನೋಡ್ದ ನೀವು ಹಸು ಎಷ್ಟು ಫೀಡ್ಸ್ ಕೊಡ್ತಿದ್ರು ತಿಳ್ಕೊಂಡು ಬಂದ್ರೆ ಹ್ಞೂ ಸರ್ ಅಂತಾರೆ, ಎಷ್ಟು ಕೊಡ್ತೀರು ಅಂತಂದರೆ ಅವ್ರು ಆಶ್ಚರ್ಯ ಆಗುತ್ತೆ ನಿಮಗೆ, ಏ ಅಷ್ಟು ಕೊಡೋಕ್ಕಾಗತ್ತಾ ಸರ್ ನಾವು, ಅವ್ರೇನು ಕೊಡ್ತಾರೆ ಸರ್ ಅಷ್ಟು ಕೊಡೋಕ್ಕಾಗತ್ತಾ ಸರ್ ಅಂತ. ನಾನು ಹೇಳಿದ್ರಿ ಅವ್ರಿಗೆ ಏನು ಸ್ವಲ್ಪನಾದರೂ ಲಾಭ ಇಲ್ಲದೆ ಯಾರು ಕೊಡೋಕೆ ಹೋಗ್ತಾರೆ ಹಿಂಗೆ, ಆ ಥರ ಅಲ್ಲ, ಅದಕ್ಕೊಂದು ವೈಜ್ಞಾನಿಕ ಕಾರಣಗಳಿರ್ತವೆ, ತಿಳ್ಕೊಂಡು ಬರಬೇಕು ನೀವು, ಆ ಕಾರಣಕ್ಕೋಸ್ಕರವಾಗಿ ಇಷ್ಟು ಫೀಡ್ಸ್ ಕೊಡಬೇಕು ಅಂತ. ಇವ್ರಾಗ ಎಂತಾರೆ ಸರ್ ಅವ್ರು ಬಕೆಟ್ಗಟ್ಟಲೆ ಫೀಡ್ಸ್ ಕೊಡ್ತಾರೆ ಅಷ್ಟು ಕೊಡೋಕ್ಕಾಗತ್ತೆ ಸರ್ ಅಂತ. ನಮ್ಮ ರೈತರಿಗೆ ಹೇಳುವಂಥದ್ದು ನಾನು, ಬಕೆಟ್ಗಟ್ಟಲೆ ಫೀಡ್ಸ್ ಕೊಡ್ತಾರೆ, ಬಕೆಟ್ಗಟ್ಟಲೆ ಹಾಲು ಕರೀತಾರೆ. ನೀವಿಲ್ಲಿ ಸೇರು ಒಂದು ಸೇರು ಎರಡು ಸೇರು ಅಂದ್ಬಿಟ್ಟು ಇಲ್ಲಿ ಚೌಕಾಸಿ ಮಾಡಿ ಹಾಕ್ತೀರಿ, ಒಂದು ಲೀಟ್ರ್ ಲೀಟ್ರ್ ಚಂಬಲೇ ಹಾಲು ಕರಿಬೇಕಾಯ್ತದೆ ನಿಮಗೆ. ಅಂದರೆ ಹಸುಗೆ ಆ ಸಾಮರ್ಥ್ಯ ಇರ್ತದೆ, ಹೆಚ್ ಎಫ್ ಅಥವಾ ಜೆರ್ಸಿ ಹಸುಗಳಲ್ಲಿ 5-10 ಲೀಟ್ರ್ ಸರಾಸರಿ ಕಡಿಮೆ ಅಂದ್ರೂ ಅಷ್ಟು ಇದ್ದೇ ಇರ್ತದೆ. ನೀವು ಆ ಪ್ರಮಾಣಕ್ಕೆ ಬೇಕಾದಷ್ಟು ಆಹಾರವನ್ನು ಕ್ಯಾಟ್ಲ್ ಫೀಡ್ಸ್ ಮೇವನ್ನು ಕೊಡಲಿಲ್ಲ ಅಂದರೆ 3 ಲೀಟ್ರ್ ಕೊಡೋದು, ನೀವು ಕಡಿಮೆ ಕೊಟ್ಟರೆ ಕಡಿಮೆ ಕೊಡುತ್ತೆ ಅಷ್ಟೇ. ನೀವು ಅದನ್ನು ಸಾಮರ್ಥ್ಯನ ಕುಗ್ಗಿಸ್ತಾ ಇದ್ರಿ ನೀವು. ನೀವು ಬಂಡವಾಳ ಹೆಚ್ಚು ಅಂದರೆ ಯಾವುದು ಒಂದು ಇನ್ನೊಂದು ತಿಳ್ಕೊಂಡು, ಹೈನುಗಾರಿಕೆ ಅಂತಿದ್ದಿಲ್ಲ, ಹೈನುಗಾರಿಕೆ ಇನ್ನು ಉದ್ಯಮ ಇದೆ, ಒಂದು ರೀತಿ ಉದ್ಯಮ ರೀತಿ ಹೋಗ್ತಾ ಇದೆ ಅದು ಉದ್ಯಮ ಉದ್ಯಮ ಇದು. ಇದಕ್ಕೆ ನಾವು ಬಂಡವಾಳ ಆಗ್ತಷ್ಟು ಲಾಭ ಬರ್ತದೆ. ನೀವು ಪಶು ಆಹಾರ ಹಾಕ್ಲಿಕ್ಕೆ ಬಂಡವಾಳ ಕಡಿಮೆ ಹಾಕೋದಾದ್ರೆ ಉತ್ಪತ್ತಿನೂ ಕಡಿಮೆ ಇರ್ತದೆ, ಅದು ಲಾಭದಾಯಕ ಹೈನುಗಾರಿಕೆ ಆಗೋದಿಲ್ಲ. ಅದು ಒಂದು ಕಾರಣ ಏನಂತಂದರೆ ಫೀಡ್ಸ್ ಕೊಡುವಂಥದ್ದು ಅಥವಾ ಹಸಿರು ಮೇವು ಕೊಡುವಂಥದ್ದು ಹಾಲು ಉತ್ಪಾದನೆ ಒಂದೇ ಅಲ್ಲ, ಅದು ಹಾಲು 2-3 ಲೀಟ್ರ್ ಕೊಡ್ತಾ ಅಷ್ಟೇ ತಗೊಂಡು ಓಕೆ. ಮತ್ತೆ ಅದು ನಮ್ಮ ಪಾಲಿಸಿ ಇದೆ, 1 ವರ್ಷಕ್ಕೊಂದು ಕರು ಹಾಕ್ಬೇಕು ಅಂತೇಳಿ, ಅದಾಗೋದಿಲ್ಲ ಅದರಲ್ಲಿ. 2 ತಿಂಗಳು 45 ದಿನಕ್ಕೇ ಮೊದಲನೇ ದಿನ ಇದಕ್ಕೆ ಅದು ಈಟಿಗೆ ಬರ್ತದೆ, ಅದು ಗರ್ಭಧರಿಸಲಿಕ್ಕೆ ರೆಡಿ ಇರ್ತದೆ. ಅದು ನಾವು ಈ ಪ್ರಮಾಣದಲ್ಲಿ ಫೀಡ್ಸು ಮತ್ತು ಮೇವನ್ನು ಕೊಡಲಿಲ್ಲ ಅಂತಂದರೆ ಅದು 6 ತಿಂಗಳಾದರೂ ಹೋಗುತ್ತೆ, ವ್ಯತ್ಯಾಸ ಆಗುತ್ತೆ. ಸೈಕಲ್ ಇದೆಯಲ್ಲ, 45 ದಿನ ನಂತರ ಮೊದಲನೇ ಸೈಕಲ್ ಬರುತ್ತೆ, ಅದಾದ ನಂತರ 18-21 ದಿನದಲ್ಲಿ ಅದು ಮತ್ತೆ ಸೈಕಲ್ ಬರುತ್ತೆ, ಅದು ಗರ್ಭಚಕ್ರ ಮತ್ತೆ ಬರುತ್ತೆ. ಅದಾಗ ಬರೋದಿಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಬರುತ್ತೆ. ನೀವೇನು ಮಾಡ್ತೀರಿ, ಬಂದ ಮನೇಲಿ ಕೊಡ್ತಾ ಇದ್ದೀನಿ ಸರ್, ನಿಲ್ತಾನೆ ಇಲ್ಲ ಕಂಪ್ಲೇಂಟ್ ಶುರು ಮಾಡ್ತೀರಿ, ಆಮೇಲೆ ಸರ್ ಕ್ರಾಸ್ ಮಾಡಿಸಿದ್ವಿ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ವಿ, ಅಲ್ಲಿ 2 ಸರ್ ಕೊಡಿಸಿ, ಇಲ್ಲೊಂದು ಸರ್ ಕೊಡಿಸಿ, ನಿಲ್ತಾ ಇಲ್ಲ ಅಂತ. ಕಾರಣ ಅದಲ್ಲ, ಅದು ಸರಿಯಾದ ಸಮಯಕ್ಕೆ ಆ ಸೈಕಲ್ ಏನಿದೆ ಅದರಲ್ಲಿ ಅಂಡಾಣು ಮೊಟ್ಟೆ ಹೊಡಿತಾ ಇರೋದಿಲ್ಲ ಅದು ನೀರು, ಯಾಕೆಂದರೆ ಈ ಕಾರಣ ಪೌಷ್ಟಿಕಾಂಶ ಕೊರತೆ ಕಾರಣದಿಂದ ಮುಂದಕ್ಕೆ ಹೋಗ್ತಾ ಇರ್ತದೆ, ಸೈಕ್ಲಿಂಗ್ ಮುಂದೆ ಹೋಗುತ್ತೆ, ಸೈಕ್ಲಿಂಗ್ ಮುಂದೆ ಹೋಗ್ತಾ ಇರ್ತದೆ, ಹಾಲು ಕಡಿಮೆ ಕೊಡ್ತಾ ಇರ್ತದೆ, ನಾವು ನಿರ್ವಹಣೆ ಕರೆಕ್ಟ್ ಇಲ್ಲ ಅಂತ ನಮಗೆ ಲಾಸ್ ಅದು ರೈತರಿಗೆ. ಆ ಕಾರಣಕ್ಕೋಸ್ಕರವಾಗಿ ಫೀಡ್ಸ್ ಎಷ್ಟು ಕೊಡ್ತಾರೆ, ಮೇವು ಎಷ್ಟು ಕೊಡ್ತಾರೆ ಹೇಳ್ಕೊಂಡು ಬನ್ನಿ ಅನ್ನೋದನ್ನು ನಾವು ಕೂಡ ಕೊಡಬೇಕು. ಅವ್ರ ಬಕೆಟ್ಗಟ್ಟಲೆ ಕೊಡೋದು, ಅವ್ರೇನು ಉಚ್ಚರಲ್ಲ ಬಕೆಟ್ಗಟ್ಟಲೆ ಲಾಭ ಇದಕ್ಕೆ ಕೊಡ್ತಾ ಇರ್ತಾರೆ, ಅದನ್ನು ತಿಳ್ಕೊಂಡು ಬರಬೇಕು. ಸೊ ಇವು ಭಾಳ ಪ್ರಾಥಮಿಕವಂಥ ಇದ್ವು. ಆನಂತರ ನಮ್ಮ ಮನೆಗೆ ಬಂದಮೇಲೆ ಆ ಒಂದು 1-2 ತಿಂಗಳು ಅದನ್ನೇ ಕೊಡಿ, ಆನಂತರ ನಿಮ್ಮ ಇದಕ್ಕೆ ನಾನು ಕಡಲೆ ಬೋಸ ಕೊಡ್ತೀನಿ, 1 ಕೆಜಿ ಹಿಂಡಿ ಕೊಡ್ತೀನಿ, ನುಚ್ಚು ಕೊಡ್ತೀನಿ. ನುಚ್ಚಲು ಜಾಸ್ತಿ ಹಾಕ್ಬಾರ್ದು, ಅಕ್ಕಿ ನುಚ್ಚಲು ಜಾಸ್ತಿ ಹಾಕ್ಬಾರ್ದು, 1/2 ಕೆಜಿ ಮೇಲೆ ಜಾಸ್ತಿ ಕೊಡಲೇಬಾರ್ದು. ಇಂಥವನ್ನ ವಿಚಾರ ಮಾಡಿಕೊಂಡು ಆನಂತರ ಅದನ್ನ ನಮ್ಮ ಇದಕ್ಕೆ ಮುಂದುವರೆದ ಹೇಳ್ತಾಯಿದ್ದೀನಿ, ಹೆಚ್ಚು ಫೀಡ್ ಕೊಡೋದ್ರಿಂದ ಹೆಚ್ಚು ಹಾಲು ಕರಿಯೋದಕ್ಕೆ ಸಾಧ್ಯತೆ ಇದೆಯಾ? ಅಗತ್ಯಕ್ಕಿಂತ ಇಷ್ಟು ಅಗತ್ಯ, ಅದಕ್ಕೆ ಎಷ್ಟು ಬೇಕು ಅಂತ ಅನ್ಸುತ್ತೆ, ಅಗತ್ಯಗಳನ್ನ ಗುರುತಿಸೋದು ಹೇಗೆ? ಈಗ ಒಂದು ಹಸು ಹಾಲು ಕೊಡುವಂಥದ್ದು ಅದರ ವಂಶವಾಹಿನ ಮೇಲೆ ಹೋಗುತ್ತೆ, ಜೀನ್ಸ್ ಅಂತ ಹೇಳ್ತೀವಲ್ಲ, ವಂಶವಾಹಿನ ಮೇಲೆ ಹೋಗುತ್ತೆ. ಸಾಮಾನ್ಯವಾಗಿ ಆಗಲೇ ಹೇಳಿದ್ರೆ 5-10 ಲೀಟ್ರ್ ಜೆರ್ಸಿ ಹಸು ಅವರೇಜ್ ಅಂತ 5 ಲೀಟ್ರ್ ಒಂದು ಟೈಮ್ ಕೊಡುತ್ತೆ, ಒಂದು ದಿನಕ್ಕೆ 10 ಲೀಟ್ರ್ ಕೊಡುತ್ತೆ. ಹೆಚ್ ಎಫ್ ಹಸು ಈ ಭಾಗದಲ್ಲಿ ಒಂದು ಸರಾಸರಿ ಅಂದ್ರೆ 10-15 ಲೀಟ್ರ್ ಕೊಡುತ್ತೆ, ಅದು ಅಷ್ಟಂತ ಇರುತ್ತೆ. ನಾವು ಫೀಡ್ಸ್ ಕೊಡೋ ಒಂದು ನಿರ್ದಿಷ್ಟ ಪ್ರಮಾಣ ಇದೆ, ವೈಜ್ಞಾನಿಕ ಒಂದು ಪ್ರಮಾಣ ಇದೆ. ಈಗ ಸಾಮಾನ್ಯವಾಗಿ ಹಸು ಹಾಲು ಕೊಡ್ತಾ ಇಲ್ಲ, ಗರ್ಭಕಟ್ಟೆ ನಿಲ್ಲಿಸ್ಬಿಟ್ಟಿದ್ದೀವಿ, ಅದು ಫೀಡ್ಸ್ ಕೊಡ್ಬೇಕಂತ. ಮೇಂಟೆನೆನ್ಸ್ಗಿಂತಿಲ್ಲ 1.5 ಕೆಜಿ ಫೀಡ್ಸ್ ಕೊಡಲೇಬೇಕು. ಫೀಡ್ಸ್ ಯಾಕೆ ಕೊಡಬೇಕು ಅನ್ನೋದಾದರೆ ಒಂದೊಂದು ಗಮನಿಸ್ಬೇಕು ನಾವು. ಕೆಲವರು ಹೇಳ್ತಾರೆ ಸರ್ ನಾನು 1 ಕೆಜಿ ಬೂಸ, 1 ಕೆಜಿ ಕಡಲೆ ಹೊಟ್ಟು ಹಿಂಗೆಲ್ಲ ಹೇಳ್ತಾರಲ್ವಾ, ಅದು ಕಂಪ್ಲೀಟ್ ಫೀಡ್ ಆಗೋದಿಲ್ಲ. ಅದು ಸಮತೋಲನ ಆಹಾರ ಅಂದರೆ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ಕೊಬ್ಬಿನಂಶನ ಇರಬೇಕು, ಉಬ್ಬಿನಂಶನ ಇರಬೇಕು, ಖನಿಜ ಲವಣಾಂಶಗಳು ಇರಬೇಕು, ಇವೆಲ್ಲವನ್ನು ಸೇರಿ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಅದು ಮಾರ್ಕೆಟಲ್ಲಿ ನಮ್ಮ ಡೈರಿ ಇದೆ ಅಲ್ಲ, ಡೈರಿಯಲ್ಲಿ ಬರುವಂಥ ನಂದಿನಿ ಆಹಾರದಲ್ಲಿ ಇರ್ತವೆ, ಬೇರೆ ಬೇರೆ ಆಹಾರ ಪ್ರೈವೇಟ್ ಇರುವಂಥ ಆಹಾರದಲ್ಲಿ ಇರ್ತವೆ. ಅದನ್ನು ಬಿಟ್ಟು ನಾವು ಸೆಪ್ರೇಟ್ ನಾವು ಹಿಂಡಿ ಕೊಡ್ತೀವಿ, ಬೂಸ ಕೊಡ್ತೀವಿ ಅನ್ನೋದಾದರೆ ಕೊಡ್ತಾ ಇರ್ತೀವಿ, ಪ್ರಮಾಣ ಕರೆಕ್ಟ್ ಇರೋದಿಲ್ಲ ಅಲ್ಲಿ, ಯಾವ್ದು ಗೇದ್ ಮಾಡಲ್ಲ ನಾವು, ಒಂದು ಅಂದಾಜ್ ಮೇಲೆ ಆಗ್ತಾ ಇರ್ತೀವಿ, ಅದಾಗಬಾರ್ದು. ಆದಷ್ಟು ರೆಡಿಮೇಡ್ ಫುಡ್ ಕೊಟ್ಟಾಗ ರೆಡಿಮೇಡ್ ಎಲ್ಲ ಇರ್ತವೆ ಅದರಲ್ಲಿ. ಅದು ಹೇಗೆ ಅಂದರೆ ನಾವು ಹೋಟ್ಲಿಗೆ ಹೋಗ್ಬಿಟ್ಟು ಫುಲ್ ಮೀಲ್ಸ್ ಅಂತೀವಿ, ಎಲ್ಲವೂ ಕೊಡ್ತಾರೆ ಅವರು, ಚಪಾತಿ ಪಲ್ಯ ಅನ್ನ ಸಾಂಬಾರು ಉಪ್ಪಿನಕಾಯಿ ಜಾಮೂನ್ ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ. ಪ್ಲೇಟ್ ಮೀಲ್ಸ್ ಹೋದ್ರೆ ಏನ್ ಮಾಡಿದ್ರೆ ಅನ್ನ ಸಾಂಬಾರ್ ಅಷ್ಟೇ ಕೊಡು, ಅನ್ನ ಸಾಂಬಾರ್ ಉಪ್ಪಿನಕಾಯಿ ಕೊಡ್ತಾರೆ, ಅದು ಫುಲ್ ಮೀಲ್ಸ್ ಆಗೋದಿಲ್ಲ. ಒಳ್ಳೆ ಉದಾಹರಣೆ, ಕ್ಯಾಟಲ್ ಫೀಡ್ ಕೊಡ್ಬೇಕು. ಫೀಡ್ ಒಳ್ಳೆ ಉದಾಹರಣೆ ಹೇಳಿದ್ರಿ ನೀವು. ಹಾಗೆ ಹೋಟ್ಲಿನ ಉದಾಹರಣೆ ಇದೆಯಲ್ಲ, ಹೌದೌದು, ಬಹಳ ಒಳ್ಳೇದು ಇದಕ್ಕೆ. ಬಹುಶಃ ನಮ್ಮ ಆಹಾರ ಕ್ರಮನು ಕೂಡ ಅದೇ ತರ ಇರುವಂತ, ಹೌದೌದು, ನಮ್ಮ ದೇಹಕ್ಕೆ ಏನೇನ್ ಬೇಕೋ ಆ ತರದ ಪೌಷ್ಟಿಕಾಂಶಗಳನ್ನ ನಾವು ನಿಗದಿ ಮಾಡ್ಕೊಂಡು ನಾವು ಬದುಕೋದಕ್ಕೆ ಊಟ ಅಂತಲ್ಲ, ಬದುಕೋದಕ್ಕೆ ಊಟ ಆದ್ರೂ ಕೂಡ ಊಟದಲ್ಲಿ ಶರೀರಕ್ಕೆ ಏನೇನು ಬೇಕು ಅದನ್ನು ಕೂಡ ಗಮನ. ಹಿಂದೆ ನಮ್ಮ ಮನೆಯಲ್ಲಿ ಮುದ್ದೆ, ಸೊಪ್ಸಾರು ಅಥವಾ ಹಸಿರು ಕಾಳು ಪಲ್ಯ ಇರ್ಬೋದು, ಅಥವಾ ಅದರ ಒಂದು ಬೇರೆ ಬೇರೆ ರೀತಿಯಲ್ಲಿ ತಿನ್ನುವಂಥದ್ದು ಇರ್ಬೋದು, ಮೊಟ್ಟೆ ಇರ್ತಿದ್ವು ಅಥವಾ ಕೋಳಿ ಮಾಂಸ ಇರ್ತಿತ್ತು, ಮೊಸರು ಇರ್ತಿತ್ತು, ತುಪ್ಪ, ಇಷ್ಟು ಕಾಂಬಿನೇಷನ್ ಇರ್ತಾ ಇದ್ವು. ನಮಗೆ ಗೊತ್ತಿಲ್ಲದೆ ನಮ್ಮ ಮನೆಯಲ್ಲಿ ಹಿಂದೆ ಇದ್ದವರು ತುಪ್ಪದಲ್ಲಿ ಕೈ ತೊಳಿತಿದ್ರು ಅಂತ ಹೇಳ್ತಿದ್ರು, ಅಂದ್ರೆ ಅಷ್ಟು ಸಂಪತ್ತು ಬರೀತು, ತಿಂತಾ ಇದ್ರು ಅಂತೇಳಿ. ಅದು ಎಲ್ಲವೂ ಇತ್ತು, ಕೊಬ್ಬಿನಾಂಶ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ದವಸ ಧಾನ್ಯ ಎಲ್ಲವನ್ನು ತಿಂತಾ ಇದ್ರು, ಅದಕ್ಕೆ ಹಾಗೆ ಆರೋಗ್ಯವಾಗಿದ್ರು. ಡಾಕ್ಟರ್, ಯಾವ ವಯಸ್ಸಿನ ಹಸುಗಳನ್ನ ಖರೀದಿ ಮಾಡಿದ್ರೆ ಒಳ್ಳೇದು ಅಂತ ನಿಮಗೆ ಹೇಳ್ತೀರಿ? ನೋಡಿ, ಇದು ಕೂಡ ಖರೀದಿ ಹಂತದಲ್ಲಿ ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ 2-4 ಕರಾವಿನವರೆಗೂ ಹಸು ತನ್ನ ಜೀವಿತಾವಧಿಯಲ್ಲಿ ಹೆಚ್ಚು ಹಾಲನ್ನು ಕೊಡುವಂತ ಸಾಧ್ಯತೆಗಳು ಇರ್ತವೆ. ಇದರ ಜೊತೆಗೆ ಈ ಪ್ರತಿ ಕರಾವಿನ, ಅಂದರೆ ಕರು ಹಾಕಿದ ಪ್ರತಿ ಕರಾವಿನ 2-4 ಅವಧಿಯಲ್ಲಿ ಗರಿಷ್ಠ ಪ್ರಮಾಣದ ಹಾಲನ್ನು ನೀಡ್ತವೆ. ಹಾಗಾಗಿ ಈ ವಿಚಾರಗಳನ್ನು ಗಮನ ಇಟ್ಕೊಂಡು ನಾವು ಖರೀದಿಯನ್ನು ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಈಗ ಖರೀದಿ ಮಾಡುವಾಗ ಸಾಮಾನ್ಯವಾಗಿ ಬೆಲೆನ ಹೇಗೆ ನಿಗದಿ ಮಾಡಿಕೊಳ್ಬೇಕು, ಹೇಗೆ ನಾವು ಅದನ್ನು ಬೆಲೆನ ನಿಗದಿ ಮಾಡೋದು ಹೇಗೆ? ಹೌದು, ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ನಾವು ಹಲವಾರು ತರಬೇತಿಗೆ ಹೋದಾಗ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಈ ತರಬೇತಿನಲ್ಲಿ ನಿಮ್ಗೇನಾದ್ರು ಡೌಟ್ ಇದೆ ಅಂತೇಳಿ. ಬಹಳಷ್ಟು ಜನ ಹೇಳೋದು, ಸರ್ ನಮ್ಮ 60,000 ಕೊಟ್ವಿ, 70,000 ಕೊಟ್ವಿ ಅಂತ. ಕೆಲವರು ಸಹ ನಮಗೆ ಗೊತ್ತಿದ್ದವರು ತೀರಾ ಕಮ್ಮಿ ಸಿಕ್ತು, 40,000 ಕೊಟ್ವಿ ಸರ್, ತಗೊಂಡು ಬಂದ್ವಿ ಸರ್ ಅಂತ ಹೇಳ್ತಾರೆ. ಒಂದು ಪ್ರಾಥಮಿಕ ತಿಳುವಳಿಕೆ ಏನಂದ್ರೆ ಬೆಲೆ ಖರೀದಿ ಬಗ್ಗೆ ಹೇಳುವಂಥದ್ದು, ಯಾವತ್ತು ಹಾಲು ಕೊಡುವಂಥ ಹಸುಗಳನ್ನ ಖರೀದಿ ಮಾಡೋ ಸಂದರ್ಭದಲ್ಲಿ, ಎತ್ತುಗಳು ಅನ್ವಯಿಸಲ್ಲ, ಎತ್ತುಗಳ ಮಾನದಂಡನೇ ಬೇರೆ. ಹಾಲು ಕೊಡುವಂಥ ಹಸುಗಳನ್ನು ಖರೀದಿಯ ಸಂದರ್ಭದಲ್ಲಿ ನಾವು ಬೆಲೆ ನಿಗದಿ ಮಾಡುವಂಥದ್ದು ಎಷ್ಟು ಹಾಲನ್ನು ಕೊಡ್ತಾ ಇದೆ ಅದು ಬಹಳ ಮುಖ್ಯವಂತ, ಅದರ ಮೇಲೆ ಬೆಲೆ ನಿಗದಿ ಮಾಡ್ತೀವಿ, ಮಲ್ಟಿಪಲ್ ಮಾಡ್ಕೊಂಡು. ಹೌದು, ಈಗ ಸಾಮಾನ್ಯವಾಗಿ ಕಳೆದ 2 ಒಂದು 3,500-4,000 ಇತ್ತು ಒಂದು ಲೀಟ್ರಿಗೆ, ಇವತ್ತು 4,500-5,000 ಇದೆ. ಒಂದು 10 ಕೊಡ್ತೇನೆ ಅನ್ನೋದಾದರೆ 10 50,000. ಜೊತೆಗೆ ಅದು 2-4 ಹಾಲು ಕರಿತಾ ಇದ್ರೆ ಒಂದು 2,000 ಜಾಸ್ತಿ, ಹೆಣ್ಣು ಕರು ಹಾಕಿದ್ರೆ ಇನ್ನೊಂದು 2,000 ಜಾಸ್ತಿ, ಈ ಥರ ಅಡಿಷನ್ ಆಗ್ತಾ ಹೋಗ್ತದೆ. 50+2+2 54,000. ಹಾಗೆ ಜೊತೆಗೆ ಈಗಾಗಲೇ ಅದು 2 ಕರವನಲ್ಲಿ ಇದೆ, 3 ಕರವನಲ್ಲಿ ಇದೆ ಅನ್ನೋದಾದ್ರೆ ಮಾತ್ರ ಒಂದು 2,000 ಜಾಸ್ತಿ ಇರೋದು, ಅಂದರೆ 50-60,000 ಒಳಗೆ ಇರುತ್ತೆ ಅದು. 50-60,000 ಒಳಗೆ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಇದು ಯಾರಾದರೂ ಒಂದು ಹಸು ಖರೀದಿ ಮಾಡ್ತೇನೆ ಅಂದರೆ ಬೆಲೆ ನಿಗದಿ ಬಗ್ಗೆ ನಮ್ಮ ರೈತ ತಿಳ್ಕೊಂಡಿರಬೇಕು, ಎಷ್ಟು ಲೀಟ್ ಹಾಲು ಕೊಡುತ್ತೆ ಅದ್ರ ಮೇಲೆ ಹೋಗುತ್ತೆ. ಗಬ್ಬ ಇರೋ ಹಸುಗಳನ್ನ ದಯಮಾಡಿ ಖರೀದಿಯನ್ನು ಮಾಡಲಿಕ್ಕೆ ಹೋಗ್ಬೇಡಿ. ಗಬ್ಬದಲ್ಲಿದ್ದಾಗ ಹಾಲಿನ ಪ್ರಮಾಣ ನಮ್ಗೆ ನಿಗದಿಯಾಗಿ ಗೊತ್ತಿರೋದಿಲ್ಲ, ಅಥವಾ ಅದನ್ನೇ ತಗೊಳ್ಬೇಕು ಅನ್ನೋದಾದ್ರೆ ನೀವು ದಯಮಾಡಿ ಪಶುವೈದ್ಯನ ಕರ್ಕೊಂಡೋಗಿ ಗರ್ಭ ಇದೆ ಕನ್ಫರ್ಮ್ ಮಾಡ್ಕೊಳ್ಳಿ. ಸರ್ ಗರ್ಭ ಇದೆ ಅಂತ ತಂದ್ಬಿಟ್ಟ ನಮ್ಮ ಪರಿಚಯದವ್ರು ಹೇಳ್ಬಿಟ್ರು, ಈಗ ನೋಡಿದ್ರೆ ನೀವು ಗರ್ಭ ಇಲ್ಲ ಸರ್ ಅಂತಾರೆ, ಏನು ಮಾಡೋದು, ಏನೂ ಮಾಡಲಿಕ್ಕಾಗಲ್ಲ, ತಂದ್ಬಿಡಿದೆ ಅಂದರೆ ವಾಪಸ್ ಕೊಡು, ಇಲ್ಲಾಂದರೆ ಗರ್ಭ ಧರಿಸುವ ರೀತಿಯಲ್ಲಿ ಒಂದಷ್ಟು ಮತ್ತೆ ನಿರ್ವಹಣೆ ಮಾಡು ಮತ್ತೆ ಬರುತ್ತೆ ಅಂತೇಳಿ, ಇದು ಕೂಡ ಲಾಸ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಖರೀದಿ ಸಂದರ್ಭದಲ್ಲಿ ಗರ್ಭ ಕಟ್ಟಿರುವಂಥ ಹಸುಗಳನ್ನ ತರೋದಕ್ಕೆ ಹೆಚ್ಚಾಗಿ ಈಗಾಗಲೇ ಕರು ಹಾಕಿರುವಂಥ 1-20 ಕರು ಹಾಕಿದೆ ಅನ್ನೋದಾದರೆ ಯಾಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ತಂದ ತಕ್ಷಣ ನೀವು ಲಾಭ ನೋಡ್ಬೋದು. ನೀವು ಗರ್ಭ ಆದರೆ 7-8 ಅಂತಾರೆ, 1-8 ಕಾಯಬೇಕು, ಅಲ್ಲಿವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು, ನೀವು ಸಡನ್ನೇ ನಿಮಗೆ ಲಾಭ ಬರೋದಿಲ್ಲ ಅಥವಾ ನಿರ್ವಹಣೆ ಕಷ್ಟ ಆಗುತ್ತೆ. ಅದನ್ನು ಆ ಕಾರಣಕ್ಕೋಸ್ಕರವಾಗಿ ಕರು ಹಾಕಿದಂಥ ಹಸುಗಳನ್ನೇ ಪರ್ಚೇಸ್ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಮತ್ತು ಎಷ್ಟು ಪ್ರಮಾಣದ ಹಾಲು ಕೊಡ್ತೇವೆ ಅನ್ನೋದು ತಿಳ್ಕೊಂಡಿರ್ತೀವಿ ನಾವು, ನಿಗದಿಯಾಗಿ ಗೊತ್ತಾಗುತ್ತೆ ಎಷ್ಟು ಹಾಲು ಕೊಡ್ತೀನಿ. ಆಗ ಅಂಥ ಹಸುಗಳನ್ನ ನಾವು ಖರೀದಿ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು, ಮತ್ತು ಈ ಪ್ರಮಾಣದಲ್ಲಿ ಬೆಲೆ ನಿಗದಿ ಅಂತ ವೈಜ್ಞಾನಿಕವಾಗಿ ಎಷ್ಟು ಇಟ್ಲು ಹಾಲು ಕೊಡ್ತೇವೆ ಅದ್ರ ಮೇಲೆ ನಾವು ಖರೀದಿಯನ್ನು ಮಾಡಬೇಕು. ಬಹಳ ಒಳ್ಳೆಯದು ಡಾಕ್ಟ್ರೆ. ಮಿಶ್ರತಳಿ ಹಸುಗಳ ಖರೀದಿಯಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳ ಬಗ್ಗೆ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟರೆ, ಫೋನ್ ನಂಬರ್ ಹೇಳಿಬಿಡಿ ಹಾಗೆ. ನನ್ನ ದೂರವಾಣಿ ಸಂಖ್ಯೆ 88-925-80-150. 88-925-80-150. ಮತ್ತೊಮ್ಮೆ ಹೇಳಿ, 88-925-80-150. ಕಡೆಯದ ಒಂದು ಮಾತು ಹೇಳಬೇಕು, ಹೇಳಿ. ಖರೀದಿ ಸಂದರ್ಭದಲ್ಲಿ ಬಹಳಷ್ಟು ಜನ ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ, ಸರ್ ಒಂದು ಹಸು ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮನೆ ಹಂಗೆ ಪರಿಚಯದ ಮನೆ ತಂದ್ಬಿಟ್ಟೆ ಸರ್ ಅಂತ. ತಂದ್ಬಿಟ್ಟೆ ಒಳ್ಳೇದು, ಬಹಳ ಖುಷಿ ಮಾಡಿ. ಆದರೆ ಮೊದಲಿಗೆ ಯಾವತ್ತೂ ಕೂಡ ಕೊಟ್ಟಿಗೆ ಸಿದ್ಧ ಇಲ್ಲದೇ ಮಿಶ್ರತಳಿ ಹಸುಗಳನ್ನ ತರಲಿಕ್ಕೆ ಹೋಗ್ಬೇಡಿ. ಮೊದಲು ಕೊಟ್ಟಿಗೆ ರೆಡಿ ಮಾಡ್ಕೊಂಡು ಆ ನಂತರ ಮಿಶ್ರತಳಿ ಹಸುಗಳ ಸಂದರ್ಭದಲ್ಲಿ, ಯಾಕೆಂದರೆ ಅವು ಭಾಳ ಸೂಕ್ಷ್ಮ ಇರ್ತವೆ, ಕೆಚ್ಚಲು ಭಾಳ ಸೂಕ್ಷ್ಮವಾಗಿರ್ತದೆ. ಮಣ್ಣು ಅಥವಾ ನೆಲದಂಥ ಕೊಟ್ಟಿಗೆನಲ್ಲಿ ಕ್ರಿಮಿಕೀಟಗಳು ಬೇಗ ಆ ಒಂದು ಕೆಚ್ಚಲು ಬಾವು ತರುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಒಂದ್ಸಲ ಕೆಚ್ಚಲು ಬಾವು ಒಂದು ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ, ನನಗಾಗಲೇ ಹೇಳಿದೆ ಮಿಲ್ಕ್ ಫ್ಯಾಕ್ಟ್ರಿ ಇದ್ದಂಗೆ ಕೆಚ್ಚಲು ಅಂತೇಳಿ, ಕೆಚ್ಚಲು ಹೋಯ್ತು ಏನೂ ಪ್ರಯೋಜನ ಆಗೋದಿಲ್ಲ, ಲಾಸ್ ಆಗೋದು. ಆ ಕಾರಣಕ್ಕೋಸ್ಕರ ಬಗ್ಗೆ ಮೊದಲು ಕೋರ್ಟ್ಗೆ ರೆಡಿ ಮಾಡಿಕೊಂಡು ಆ ನಂತರವೇ ದಯಮಾಡಿ ನಮ್ಮ ರೈತರು ಖರೀದಿಗೆ ಮುಂದಾಗಬೇಕು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೇನೆ. ಬಹುಶಃ ಈ ಮಾಹಿತಿ ಎಲ್ಲ ರೈತರಿಗೂ ತಲುಪತ್ತೆ ಅಂತ ಅಂದ್ಕೊಳ್ಳೋಣ. ಭಾಳ ಒಳ್ಳೆಯದು ಡಾಕ್ಟರ್, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಿಶ್ರತಳಿ ಹಸುಗಳ ಖರೀದಿ ಮಾನದಂಡಗಳನ್ನು ಕುರಿತು ಸರಗೂರಿನ ಪಶು ಚಿಕಿತ್ಸಾಲಯದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ವೈಡಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಗರ್ಭಧರಿಸಿದ ರಾಸುಗಳ ಪಾಲನೆ ಹಾಗೂ ಪೋಷಣೆ ಕುರಿತು ನಂಜನಗೂಡು ತಾಲೂಕಿನ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ರೈತ ಬಾಂಧವರೇ, ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮಾತಾಡ್ ಮಾತಾಡು ಮಲ್ಲಿಗೆ, ತಂಪಿಗೆ ಸೆವಂತಿಗೆ ಗುಂಪುಳ್ಳ ಕೇದುಗೆ ಮೊಗ್ಗೆ ಮಾತಾಡು ಮಲ್ಲಿಗೆ. ಮಾತಾಡ್ ಮಾತಾಡು ಮಲ್ಲಿಗೆ, ಸಂಪಿಗೆ ಸೆವಂತಿಗೆ ಗುಂಪುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ. ನೀ ಮೊಗ್ಗೆ ಮಾತಾಡು ಮಲ್ಲಿಗೆ. ಮಲ್ಲಿಗೆ ಮಾತಾಡ್ ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ ಗುಂಪುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ. ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಹಾಲನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ ಮಾತಾಡ್ ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ ಗುಂಪುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ. ನೀ ಮೊಗ್ಗೆ ಮಾತಾಡು ಮಲ್ಲಿಗೆ. ಸಂಪಿಗೆ ಸೇವಂತಿಗೆ ಗುಂಪುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ. ಯಾರಿಗೆ ಕಾಲ್ ಕೊಟ್ಟೆ ಯಾರಿಗೆ ಕೈ ಕೊಟ್ಟೆ, ಹೈ ಯಾರಿಗೆ ಕಾಲ್ ಕೊಟ್ಟೆ ಯಾರಿಗೆ ಕೈ ಕೊಟ್ಟೆ, ಯಾರಿಗೆ ಸೀರೆಯನ್ನ ಬಿಚ್ಚಿಕೊಟ್ಟೆ ಮಲ್ಲಿಗೆ ಮಾತಾಡು ಮಾತಾಡು ಮಲ್ಲಿಗೆ. ಸಂಪಿಗೆ ಸೇವಂತಿಗೆ ಗುಂಪುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ. ಸೇವಂತಿಗೆ ಗುಂಪುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ, ನೀ ಮೊಗ್ಗೆ ಮಾತಾಡು ಮಲ್ಲಿಗೆ.